بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار. وبعد، إسلام دينك ശരിയത്തുക ബയാം വെഗം ബി നുഹണു മൈ മതിവേരി അളുക്കമുഗെ ഗൊത്തുക കണ്ടേളി ഫാവ സബുർ കെത്തരിക്കമായ ബിഹേ ഗൊത്തും ഇമാം ഷേഖ് അൽ ഇസ്ലാം ഇബ്നു തൈമിയ റഹിമഹുല്ലാഹു ലിയുബി ഖായിദത്തും ഫി സബുർ കെത്തരിക്കമായ ബിഹേ കവായിദ് മിഫത്തുഗെ മായഗഡു കുലാഹുക കിയവും മിദനി ഫൊത്തുഗെ മാഗഡുക മുഅല്ലിഫ് റഹിമഹുല്ലാഹു ദിക്ർ കൊഫാവ എൻ നുക്തായകി ഈമാൻ കം എബഹി ആർമെമ്മി ശരിയത്തുക കണ്ടേളി ബയാം വെഗെമ്പി മാ എം മത്വരി മർഹല തെരേഗവ എ മർഹലായകി ഈമാൻ കം എ ഈമാൻ കം ബെഹിഫാവണി ദെബയ നിസ്ഫുൻ സബ്റുൻ വ നിസ്ഫു ശുക്ർ എബ്ബയക്കി സബർ അതി അനെബ്ബയക്കി ശുക്ർ എഫഹുക മി സബർ തിം ഗിന്തിയക്ക നോണി മി സബർ തിം ബയക്ക ബെഹിഫാവേ എയ് സബ്രുൻ അല താത്തില്ലാഹി അള്ളാഹു ജല്ലവാലായ കിയമംഗത്തുമുക കെത്തെരിവെ ദമിതിബോ മിബായക ശരഹ നുവണ കുലാഹുക പശാഫ വാണെ അതി ബയാൻ കുറവുണു മല്ലദി യുഈനു റജുൽ അലാ ഫീലി ത്താഅ ഹേവ് സാലിഹു അമൽ കുളൗമ അളായൻ വാഗി വെരിവ കന്തത്തഹേക്കി കൊബാഹിഗ്യെ ഹേവ് സാലിഹു അമൽ കുളൗമ അളായൻ വാഗി വെരിവ കന്തത്തഹേക്കി കൊബാഹിഗ്യെ ഏകൊത്തും ബയാൻ കുറവുണു ഇൽമു ഗഹുൽ വെരിൻ ദിക്കുർ കൊഫാവ ദിഹ നുക്തായ നുവത ദിഹ കന്തക്കെ വാക്കം എമ്മ ഫുർത്തമൈ കെത്തരീൻ നങ് അള്ളാഹു ജല്ലവാല സവാബായി ധർമ്മ ദെവ്വാക്കൻ കശവരി ഏകെ ഹദ്ദന്നെ ഗൊത്തുകാക്കൻ മാരിഫാവെദ്യും ഫ എഹിന്ദു ഹേ സാലിഹു അമൽ കുളോമൻ എയ് വാഗി വരിയത സോബെക്കം ഗാവേ ദെവണൈ അള്ളാഹു സുബ്ഹാനഹു വതാലായ കുത്തൻ കുർമുഗാവ മി അളുക്കൻ എക്കി ബാവ ബാവത്തുകെ അളുക്കന്ത അൻ യന്ദുറ ഫി ഫദ്ലി ത്താഅ എ അളുക്കമുഗെ മായക്കമാ മത്വരിക്കൻ അളായം മാരിഫാ വെദ്യും ഫ എഹിദു എ അളുക്കമു എ അളാ മഹുറൂംബെ നുദിയുമായി അളുക്കമുഗെ അഹുലുവെരിയഗെ ഗൊത്തുഗാ ഉമൻ നഫ്സൻ നുഹണു ബൊഡു ശൗഗുവെരിക്കമായി അതി എക്കമൻ ഹിവ്വറു ജഹിഗെൻ ദേ ഫ എഹിദു അള്ളാഹ കിയമംഗത്തുമായി അളുക്കം കുർമുഗ വാഗെരിവ സോബെക്കം ഗാവി തിംവണയ ബയാൻ കുറവുണു അളുക്കമുക കുറിയറാ ദിഗുസ് ഈ അളുക്കമുക ഗാമെ ദെമിഹുറുമ വാഗി വെരിവ എ സൗബ് കമുഗാവേ അള്ളാഹു ജല്ല വാലായ മെതുക്കെടുമെ നെഗ്ഗൊത്തുക ദുആ കുർമുക ദെമിഹുറു മിനുക്താഗ ഷർഹാഗ ബയാൻ കുറവുണു റസൂലുല്ലാഹി സല്ലല്ലാഹു അലൈഹി വസല്ലം ഗെ ഹയാപ്പുളുക മായ നബിയ എയ് എ കലാംഗെ ജല്ലവാലാകെ ജാത് ഫുളു എമ്മ ഫുരിഹമയ ദനിവടാ ഗണ്ണവ ഇൻസാന കമുഗവി ഇരുവെസ് എ കലാംഗെ ജല്ലവാലായ എമ്മ ബിരുവെത്തി വടാ ഗണ്ണവ ഇൻസാന കമുഗവി ഇരുവെസ് അതി എമ്മെ ഹാ കുഫാഫത്തക്കെ ഫുസവ എ റസൂല സല്ലല്ലാഹു അലൈഹി വസല്ലമ ഷറഫായി മത്വരി മഖാം ദെവ്വാഫവി ഹിന്ദുവെസ് എ നബിയാകെ ഹാലു കൊളക്കി കെണ്ടിനേടി ഹുട്ടുമെന്നെത്തി അള്ളാഹു ജല്ലവാലായ സാബിത് കൻ ദെവ്വുമങ്ങെതി ദുആ കുറുംകൻ ማሪፋ በባያን በዲዮሞን አላያን እድዋ ኩሩም መቲጋ ደሚሁር ሙጌ ሃጀ ቦሩካን ባያን በገንዳን አሉካ ሙጋ ጋይ ሙሁረ አሉካን ተሆጋ ኩሪያራ ጎስ አሉካን ኩርማ ዋጊ በሪባ ሰብ ተሆገ ቴሬጋ ቤ ከስረቱ ልስትግፋር ኢስትግፋር ኩሩን ጊነኩሮ ኢስትግፋር ኩሩን ጊነኩሮ ፈስዋነ ኑክታጋ ባያን ኮርቡኑ አሉካንተ ሆጋ ጋም ደሚሁሩማይ አዲ ኤከማ ሻውግበሪ ከማይ አዲ ዋግበሪ ከን ሊቢገንዳ ሰውብተ ሆገ ተሬጋ ሰውበ ከሙጋቤ አደሙ ተወሱዕ ፊ ፍضول الأمور ኢንሳናያ ዘሩሪ ኮምሜሄን እየን ሃጀ ጀሂፈ ኑዋ ከንተተ ሆጋ ማ ቦደ ተወሱዑ ማ ቦደን ሄደኩሩ ማ ቦደን ኤከን ከሙጋ ወጉቱ ጊነኩሩ ማ ቦደን ኤከን ከሙጋ ኤነ መሽጉል ወኡሉ ሃጀ ጀሂፈ ኑዋ ከሃለ ከንተተ ሁጌ ፈሄ ኤነ ኤከንተተ ሁጋ ተወሱዕ ወይ ኑዲዮሙን አሉከን ኩሩመጠካ ዋጌሪዋ ሰበ ከሙጋቢ ኤፈ ሆግ ዲክሩ ኩረቡኑ ሀበነ ኑክተ ኤይ አሪፍቀ ሳሊሀ ሳሊሁ ኤክዌሪንተኬ ባቤሪንተኬ ኤናጌ ረህመተሪደገ ጎቱጋ ሆዱ ፈይ ኤቤስ አሉከሙጋ ኩሪያራጎስ አሉከሙጋ ሂቨር ጀሂ ኤ አሉከንተ ሁጋ ኤናየ ዋጌሪዋ ሰበ ከሙጋ ባያምቢ አዲ ማይ ነቢ ሰለላሁ ዐለይሂ ወሰለም ጌ ሐዲስ ፉል ከምጋዋ ረሱል ሰለላሁ ዐለይሂ ወሰለም ጌ ሐዲስ ፉል ከምጋዋ ቴባ ሚሁን ኩሬ ኮመ ሚሄ ኩስ ዋሁሺ ኤናጌ ኸሊሉ ጌ ዲኑ ጌ መቲዬ ዲኑ ጌ መቲዬ ፈልየንዱሩ አሃዱኩም መን ዩኻሊል ፈይ ቴባ ሚሁን ኩሬ ኮመ ሚሄ ኩስ ኤና ኤኩጋ ውለኒ ካኩቶ ባላሼ አልመርዑ ዐላ ዲኒ ኸሊሊህ ኮመ ሚሄ ኩስ ዋሁሺ ኤናጌ ኸሊል ባይቤሪያ ኤክዌሪያ ዲኑጌ መቲጌ ሚ ሐዲስ አዲ ሐዲስጌ ተፍሲለ በላለቦ ሚ ሀኑኩታ እመ ፋሁን ነጋደቦን ኩላሁጋ ዚኩር ኩረቦ እየ ፋሁጋ ሀይበር ኑኩታ ኤበሂ አሉከመ ዋግቤሪዋ ሰብተሁጌ ቴሬጋዋ ሀይበር ኑኩታ ኤኪ ሒርስ አለ ተደቡር ልአያት አላሁ ጀለ ዋላ ባበ ለቢ ኤከላንጌ ኪሪት ጉርዋኑጌ አየተከ ተደቡር ኩሩ አየተከ ተደቡር ኩሩ ፈሂ ጉርዋኑጌ አየተከ ተደቡር ኩርሙ አሉከመ ሻውግበሪከን ውፈዲገንዴ አሉከመ ሻውግበሪከን ውፈዲገንዴ አላሁ ጀለ ዋላ በስበሂ ኩረቪ አፈላ የተደበሩን አልቁርአን አዲ ጉርዋና መዱ ኤባሚሁ ቢስናይ ፊኩር ንኩረኒ ህዬ አም አላ ቁሉብህም አቅፋሉሃ ንወተ ኢባሚሁንጌ ሂተሁጋ ታሉተከ ለይፋ ዋኒ ህዬ ፈሄ ሚ ቁርዋን ተደቡር ኮ ኪየባፊ ሚሃ ንወተ ተደቡር ኩራ ሚሃ ኢማም እብን ቀይም አዲ ሸህል እስላም እብን ተይሚያ ቢዳለሁ ፈደን ኢከሙጋዋ መንፋያይ ፋይዳያይ ሰዋባ አጅር እንጌነማ እህን ሁሪሃ ከመዱኮ ኪሪት ጉርዋነ ተደቡር ኩርሙጋ ኤና መሽጉል ወደ ሚሁናን እሚሃ ዳሪወርኔ አኹኔ ወፈቀኩም ላህ አላሁ ጀለ ዋላ እከላንግ ሩሰዋ ሎቦዲ ገነባ መገን አህር መነ ተውፊቁ ደከዋንዴ ኪርት ጉርዋነ ኪርት ጉርዋን እከላንግ ጀለ ዋላ ባበ ለቪ ቲንከ መካ ሀተሮነ ከመብስኔ ኪርት ጉርዋን አላህ አዘ ወጀለ ባበ ለቪ ቲንከ መካ ላ ራቢያ ሀተርወነ ከምኔ ቡማይኪ ኢገ እቲን ከመኪ ኮባሄ አልአምሩ ልአወል ፉርተመ ከመኪ አትላዋ ወልሒፍዝ ኪርት ጉርዋን ትላወ ኩርማይ አድ ኪርት ጉርዋን ሂቱ ደስኩርማ ደወነይ ልተደብር ወማሪፈቱ መዓኒ ኪርት ጉርዋኑጌ አይተሁገ መቸ ተደብር ኩርማይ አድ ኪርት ጉርዋኑጌ ማነ ኤና ማዕሪፋ ቡማ كيرت قروان وجا آيتك تدبر كرو ومعرفة معانيه أدي قروان وجا مانا إينا يا معرفة أبو تمني للامتثال به كيرت قروان إينا مثال غتو غاديكوما نمونا غتو غابوما مثال غتو غابوما فهمي كيرت قروان فشاقن الله جل وعلا كلام فلو فشاقن قص إيه كلام جل وعلا كلام فلو نمندن قروان أهر من أدا كوران وتا أهر من قروان أدا كوران على كمكية تلاوة والحفظ قروان تلاوة كرما حفظ كرون كيرت قروان وقايتك تدبر كرماي إيه معنى معرفة بون كيرت قروانا أهر من مثال وقتوغا قائمة دمتبو كيرت قروانا إيفتر وون كيرت قروانا كي إمام كم غا إيان اقتداء وايت جغتوغا بون فهي مي كيرت قروان أهر من كراء لكم كي الله جل وعلا مي كيرت قروان وغي مقاماي إيه مقصداي مؤمن علاين كيرت قروان واني كون اتشكم بيان كربا بس وهي كربي وقال الذين كفروا لولا نزل عليه القرآن جملة واحدة كافر ويميهم بني إيه نبي آغا مچان إفهارا كيرت قروان بابا نلبوني كيف بغن هي كيف بغن هي صوبكي الله جل وعلا كيرت قروان بابا لبي إفدين بابا يكم غابون إفهي كلام وهي كربي مي بابا يا بابا لبي كيرت قروان بابا لبوني كيف بغن إفدين كذلك لنثبت به فؤادك ورتلناه ترتيلا اي تمن اله اي ابا نبيا جه هيبل ثابت كن دبو متك ادي تمن اله جه اي قران لس لهم كيابا دبو مكن كيابا دبي ب وما كي كذلك لنثبت به فؤادك كذلك لنثبت به فؤادك فهي تمن إله جل وعلا إغوتن إكروان باب لفي هبولان ثابت كن دبو متك بما كيغا مسلم علاي مؤمن علاي يا معاشر أهل السنة سنة تجمع أهل برينة كيرت قروان أبور بودا إنسانا مؤمن علاي ثابت كن جنواني كونج إمها أركان تهوغا ميواني مي قروان نمادو قسمي قروان نمادو قسمي قروان رودة قروانا واني لا مهيفا كيرت قروانا رودة واني لا مهيفا إفادين كيرت قروان واني رودة قالوا كما يقولي فاي وما يكيغا كيرت قروان الله جل وعلا بابا لب ما إبا بود المقصد كما قا أدي رسول الله صلى الله عليه وسلم كما تشان إفادين بابا لبوني كي بيغن كم بيان كربا وهي كربي كذلك لنثبت به فؤادك إفادين اي قران اي با اله جل وعلا اي با نبي اگ هيپل باب نبي يا باب لوي نبي اگ هيپل ثابت كن دبو متك بوما ايكيگا ورغد هيته ورغد هيته ثابت كم گاوا هيته اي هيتو گا فرهما يا گايمو ثابت كم گا بو متك مكيرت قران الله باب لوي فاي قران فرغس دي اي قران تلاوه كرم دروج جميعا گ هي باني كينكو ومن بيان بإنجين داني بيان بإنجين داني كيامان غتو مغاي أدي ثابت ودمي هر مغي إم وارو غدا وسيلة تهو غي ترين با وسيلة تكي إب وسيلة تكي كيرت قروان كم غي أدي اس بيان كورا كيامان غتو مغا إبهي الله جل وعلا يا كيامان غتو مغا أدي إكلان جل وعلا دينو غا ثابت ودمي هر مغا إم وارو غدا وسيلة تهو غي ترين با إب وسيلة تكي كيرت قروان اي قروان تلاوه كرماي حفظ كرم اي قروان تدبر كرماي ايه مانا معرفة بو ادي كيرت قروان اي امام كم غا ديكي اي نم ريوة نمونا كم غا ديكي اي ام مثال فد فرات غوتو غا بو اي هدو الو كما شوق وريكن جهي الو كما واغ وريكن لبين وسيلة غوتو غا اي كان هنگاگن دي الايان ألوكم غا واغي وريوا صوب تهوغ تريغا وا أبوان صوبكي أن ينصر العبد دين الله تبارك وتعالى ألا الله سبحانه وتعالى دين نصر وريو مغا دمهور الله غا ألا إكالان دين نصر وريو مغا دمهور ميغ مرادكي كباهي ميغ مرادكي كباهي يا إخواتا لو بواخنني بيغ مرادك كوبا آد اي أملا نفسا الله قدير النصر دينو ಇಗೊತ್ತು ಅವಾಮಿರ್ತಕ ಕಿಯಮಂಬೆ ಬೋಲೆ ಮುಗಾಹುರು ಅದಿ ನಹೀತಕುನ್ ದುರ್ವೆ ಅದಿ ಏನಾಗೆ ಎ ಮಸೂಲಿ ವೆರಿಕಂ ಅದಾ ಕುರ್ಮುಗವ ಫರಾಯ್ತ ಏನಾಗೆ ಅಭಿನ್ನ ದರಿ ಏನಾಗೆ ಆಯ್ಲಾಯಂ ಮಿಫದೇಂ ಅಮುರ್ ಕುರ್ಮುಗ ಎ ಬೈ ಕುತ್ತಂ ಬಾಂಜೆ ಕಂದತ್ತಕಂ ಅಮುರ್ ಕುರ್ಮುಗ ನಹಿ ಕುರವ ನಹಿ ಕುರೈಫಾ ಕಂದತ್ತಕು ದುರುಹೆಲಿವೆ ಎಕ್ಕಿಬಾವುಮುಗ ಗಾಯಮೆ ದೆಮಿಹುರು ವಿಸ್ನಾಲ ಇಖ್ವಾನಿ ಅಹವಾತುನ್ನೆ ವಿಸ್ನಾಲ ಮಿ ಮಾನತಕ ಮಿ ಅಮಲು ತಕ ಅಹರ್ಮೆನ್ನ ವಾಸಿಲು ನುವೇ ಕಮುಗ ವಾಣಮ ಅಹರ್ಮೆನ್ನೆ ಎಂಗಿಗುಣಸ್ ಅದಿ ನೇಗುಣಸ್ ಅಳು ಕಮುಗ ಅಹರ್ಮೆಗೆ ನಫ್ಸವು ಒನ್ನ ಹಿವ್ವರು ವಾಗಿವೆರಿಕಂ ಕಿಹ ಬಲಿಕ ಶಿವಾಣೆ ನಫ್ಸುಗ ಅಳುಕಮ ಒನ್ನ ಹಿವ್ವರು ಕಿಹ ಬಲಿಕ ಶಿವಾಣೆ ಮಿ ಸಬಬು ತಕಕಿ ಅಳುಕಂ ಕುರ್ಮ ಅಳಾಯ ವಾಗಿವೆರಿವ ಸಬಬುತ ಫಯ ಮಿ ಸಬಬುತ ಹೋಗೆ ಮತೀಗ ಗಾಯ ಮುಣುವಾ ಕಮುಗ ವಾಣಮ ಅಳಾಯ ನೇಗಿ ಹುರೆ ಅಳುಕಮುಗೆ ಮತಿನ್ ಕಿಹಾ ಬೊಡಂ ಏನ ಮಿವಣಿ ಫಹತಜ್ಜಹಿಫ ಬಲಿಕ ಶಿವೆಫ ಫುರಗಸ್ ದೇವೆ ಹಾಲೆತ ಗೊಸ್ಸೆಯೇ ವಲ್ಲಾಹುಲ್ ಮುಸ್ತಾನ್ ಅಲ್ಲಾಹುಗೆ ಅಳ ಇಲಾಹುಗೆ ದೀನ ನಸರು ವರಿಯ ಫರಾತೆ ಗೊತ್ತುಗ ಹುರು ಬುಮಾಯ್ ಕೀಗೆ ಏನ ಅಮಿಲ್ಲೆಯ ಅಮುರ್ ಫುಳ್ ತಹುಗ ಕಿಯಮಂಗಣ ಬೋಲೆ ಬುಮಾಯ್ ಅದಿ ನಹಿ ಕುರೈಫಾವ ಕಂತತ್ತಕು ನಹಿವೆ ದುರ್ಗ ಹುರುಮಾಯ್ ಅದಿ ಏನ ಎಬಯಕಂ ಮಸ್ಸುಲ್ ವೆರಿಕಮುಗ ಫರಾಯ್ತಂ ಏನಾಗ ಅಭಿನ್ನಾಯ್ ದರಿನ್ನಂ ಏನಾಗೆ ಆ ಇಲಾಯಂ ಮಿಹಾ ಮಿಮಾನಾಗ ಮಿಸಿಫಾಗ ದೆಮಿಹುರು ಎಗೊತು ಏ ದರಿಯಕ್ಕಮುಗ ವಿಯಸ್ ಅಂಬೆಕ್ಕಮುಗ ವಿಯಸ್ ಏನಾಗೆ ಮಾಂಬ ಫ್ಯಾನ್ ಕಮ್ಗ ವಿಯಸ್ ಮಿ ಎಮ್ಮೆ ಹಾ ಮೀಸ್ತಹುಗೆ ಮಚ್ಚಂ ಅನ್ ಯತ ಕದ್ದಂ ಅಮ್ರಲ್ಲಾಹಿ ಅಲಾ ಅಮ್ರಿ ಗೈರಿ ಎಹೆಂ ಎಮ್ಮೆ ಹಾ ಮೀಸ್ತಹುಗೆ ಅಮೃ ತಕಾಯಿ ಬಸ್ತಕಾಯಿ ಅಮಲು ತಕಾಯಿ ಮಿ ಎಮ್ಮೆ ಹಾ ಕಂದತ್ತಹುಗೆ ಮಚ್ಚಂ ಅಲ್ಲಾಹು ಜಲ್ಲ ವಾಲಾಗೆ ಅಮ್ರು ಫುಳ್ತಂ ಇಸ್ಕುರ್ ಮುಗಾ ದೆಮಿಹುರು ಇಸ್ಕುರ್ ಮುಗಾ ದೆಮಿಹುರು ಬುಮಾ ಎಕೀಗ ಶರ್ವಾಯ್ ದೀನುಗ ಬಯಾಂ ವೆಫಾವಾ ಕಂತತ್ತಂ ಏನಾಯಾಯ್ ಕುರಿಮತ್ಲಾಂಜೆ ಹೇ ಹಿಂದು ಏ ಅಮೃತ ಹೋಗೆ ಮಚ್ಚಂ ಅಲ್ಲಾಹ್ ಜಲ್ಲ ವಾಲಾಗ ಅಮೃ ಫುಳಿ ಇಸ್ನುವಾ ಕಮುಗ ವಾಣಮ ಅಲ್ಲಾಹ್ ಜಲ್ಲ ವಾಲಾ ಎಕಲಾಂಗ ರಸೂ ಸಲ್ಲಾಹ್ ಅಲೈ ವಸಲ್ಲಂಗೆ ಸುನ್ನೆಂ ಇಸ್ನುವಾ ಕಮುಗ ವಾಣಮ ಅಹಾ ಏ ದಣ್ಣಂ ವಿ ಆಮಿಲ ನಫ್ಸತಿಯೋ ಗೆಂದನಿ ಅಳುಕಮ್ಮು ಫೂಹಿ ಕುರುವ ಮಾದಾಣಕ ಅಳುಕಮ್ಮಗೆ ಮಚ್ಚಂ ಏನ ಅಮಿಲ ನಫ್ಸು ಲೊಡು ಕುರುವಾಲ ಫುರಗಸ್ ದೇ ಪಹತಜ್ಜೆಹೆ ಮಾದಾಣಕ ಮೀ ಕುಂಫದ ಬಡು ಹಲಾಕೆ ಮೀ ಕುಂಫದ ಬಡು ಗೆಲ್ಲುಮೆ ಕುಂಫದ ಬಡು ಅಬಾಜ್ಯವೆರಿಕಮೆ ಬುಮಾಯ ಕೀಗ ಅಹರ್ಮೆಂಗೆ ರಿಯಾ ದುವಾಲುಗ ಅಹರ್ಮೆನ್ನ ಎಂಗುಣಸ್ ಅಹರ್ಮೆನ್ ನೇ ಗುಣಸ್ ಮೀ ಅಹರ್ಮೆಂಗ್ ಹೋದ ಮುಂದ ಮಗುತಹ ಕೀಯೆ ಮೀ ಅಹರ್ಮೆಂಗ್ ಕೊಶ ಮುಂದ ಮಗುತಕ ಕೀಯೆ ಮೀ ಅಹರ್ಮೆಂಗ್ ಏಗ್ ವಳುತಹುಗೆ ತೆರೆಯ ವೆಟ್ಟೆಮು ಏಗೆಂಗ್ ಅರಾಗಣ ಮುಂದಾಣ ಕಂತತ್ತಹೆ ಕೀಯೆ ಎಂಗಿವೆಸ್ ನೇಗಿವೆಸ್ ಮಿ ಕಂತತ್ತಂ ಅಳಾಯ ಮಾರಿಫಾವೆ ದೆಮಿಹುಣ್ಣ ಕಮುಗ ವಾಣಮ ಏಯ್ ಕೊಮ್ಮೆ ದಡಿವಳಗ್ಗ ನಫ್ಸಂ ಹದುಮವಾಣೆ ತಿಮ್ಮಣ್ಣ ಮಿಕಂ ದೂಕೊಲ್ಲಾಫ ತಿಮ್ಮಣ್ಣ ಏಹೆಂ ಮೀಸ್ತಹುಂಗೆ ಬಸ್ತ ತಿಮ್ಮಣ್ಣಗೆ ಮಚ್ಚ ತಿಮ್ಮಣ್ಣಗ ಅಮಲ ತಿಮ್ಮಣ್ಣಗೆ ಹಯಾತುಗ ಮಚ್ಚ ಇಸ್ಕುರಾ ಕಮುಗ ವಾಣಮ ಅಲ್ಲಾಹ ಕುತ್ತಮ್ಮುಗೆ ಮಾದಾಣುಗ ಅಳು ಕಮುಗೆ ಮಾದಾಣುಗ ದೆವೇನಿ ಫುರಗ ಹಕ್ಕ ದೆವೇನಿ ಫಹತಕ್ಕ ಕುರಿಯರ ನುದೆವೇನಿ ಉಮಾಯಕೀಗ ಅಳು ಕಮ ಅಳು ಕಂ ಕುರ್ಮ ಏ ಅಳಾಯ ವಾಗಿ ವೆರಿವ ಸೌಬ್ತಹುಗೆ ತೆರೆಗಾವೆ ಅಲ್ಲಾಹ ರಸೂಲಾಗೆ ಅಮ್ರು ಫುಳ್ತ ಅದಿ ನಹಿತ ಏಹೆಂ ಹುರಿಹಾ ಅಮ್ರು ಫುಳ್ತ ಹೇಗೆ ಮಚ್ಚಂಗ್ ಇಸ್ಕೊರು ಏಯ್ ಕಿತಮ್ಮೆ ಗಾಯ್ ಕಿತಮ್ಮೆ ದುರು ಏನಾಯ ಕಿತಮ್ಮೆ ವರಕ ಆಯ್ಲಿ ಗೊತ್ತು ಗುಳಿಫಾವ ಫರಾತೆ ಕಮ್ಗ ವಿಯಸ್ ಅಲ್ಲಾಹ ರಸೂಲಾಗೆ ಅಮ್ರು ಫುಳ್ತ ನೆರುಂ ಎ ಹುರಿಹಾ ಎಮ್ಮೆಂಗೆ ಮಚ್ಚ ಇಸ್ಕುರಾ ಗೊತ್ತುಗ ದೆಮಿಹುರು ಅಲ್ಲಾಹು ತಬಾರಕ ವತಾಲ ಮಿ ಮೌದೂಗ ಬಸ್ವಹಿ ಕುರೆವ್ವಿ ಏ ಇಲಾಹುಗು ಬಸ್ಫುಳುಗೆ ಯಾ ಅಯ್ಯುಹಲ್ಲದೀನ ಆಮನು ಏ ಈಮಾನ್ ಬೆಜ್ಜೆ ಮೀಸ್ತಕುನ್ನೆ ಇನ್ ತನ್ಸುರುಲ್ಲಾಹ ಯನ್ಸುರ್ಕುಂ ವಯುಸಬ್ಬಿತು ಅಕ್ದಾಮಕುಂ ತ್ಯಬಾಮಿಹುಂ ಅಲ್ಲಾಹ ನಸುರ್ದೆ ನಮ ಎಕಲಾಂಗೆ ತ್ಯಬಾಮಿಹುನ್ನ ನಸುರ್ ದೆವ್ವಾನೆ ವಯುಸಬ್ಬಿತು ಅಕ್ದಾಮಕುಂ ಅದಿ ಎಕಲಾಂಗೆ ತ್ಯಬಾಮಿಹುಂಗೆ ಫಾಯತಿಲತ ಸಾಬಿತ್ ಕುರವ್ವಾನೆ ಎಕಲಾಂಗೆ ಅಹರ್ಮೆಂಗೆ ಫಾತಿಲಸ ಸಾಬಿತ್ ಕುರವ್ವಾಣೆ ಕಲಾಂಗೆ ಕುತ್ತಂಬು ಮುಗೆ ಎಕಲಾಂಗೆ ಜಲ್ಲವಾಲ ಅಹರ್ಮೆನ್ನ ಫಾತಿಲ ಸಾಬಿತ್ ಕೊ ದೆವ್ವಾಣೆ ದಿಮಾವ ಮಸಾಬಿ ತಹಕ ದತಿ ದಂಡಿವಳ ಉದಗುಲುಗೆ ಎ ಸಬ್ರುಗೆ ಸಾಬಿತ್ ಕನ್ ದೆವ್ವಾಣೆ ಎಕಲಾಂಗ್ ಜಲ್ಲವಾಲ ಅಹರ್ಮೆನ್ನ ಕುರಿಮತಿವ ಗವಾ ಗದುರುಗವ ಹಿನ್ನೇದೆ ಕಂತತ್ತ ಹೋಗ ಮಚ್ಚಂ ಕೆತ್ತರಿ ಕಮಾಯ್ ಸಾಬಿತ್ ಕನ್ ದೆವ್ವಾಣೆ ಇನ್ ತನ್ಸುರುಲ್ಲಾಹ ಯನ್ಸುರ್ಕುಂ ತ್ಯಬಾಮಿಹುಂ ಅಲ್ಲಾಹ ನಸುರ್ ದೇ ನಮ ಎಕಲಾಂಗೆ ತ್ಯಬಾಮಿಹುನ್ ನಸುರ್ ದೆವ್ವಾಣೆ ಅಲ್ಲಾಹ್ ನಸರುದ್ದೀನ್ ಗೊತ್ತಿ ಕಿಹಿನೆ ಈ ಕಲಾಂಗೆ basfurtaka kiyaman gato ehen hurriha emmenge maccan Allah jalla walaga basfurtan iskoro egotuga gaame demihuro alukantaka hivar devi wagide kuriyara diuma enaya magfase hekodde sawbutahuge terega wa nuwana sabab ade ei an yataammal ni'mat Allah tabaraka wa taala alayhi ala enayan ekalang jalla wala ga hadratun libifawa ni'mat tahuge machan ena visnala fikur kolla ena ekaman nadar hingalu an yataammal ala visnala fikur kolla ekaman ena nadar hinga balalu konkamaka ni'mat Allah tabaraka wa taala alayhi enayan Allah jalla wala debba fa ni'mataka egotun e alukamuga e kiyamantari kamugavies alukan kurmugavies adi e kiyamantari kamugavies Allah jalla wala enayan ekamuga tawfiqu devumun menuye kan nukorbe kan ena datu denagatu egigatu enayan ekam marifabu ahunne arme kuri shanamat aharme kuri maghrib namat aharme kuri asur namat mi namad wes aharme nang e namadu ada kurman Allah jalla wala tawfiq nu devinama ekama bes nukurabunis ekama nukurabunis aharme kevi gurwan aharme kuri zikurta aharme namad fa hokia zikurta osho tumai ishinu mai geinu kutumai ge banu mai sawari gaya mi zikurta bes aharme nang Allah jalla wala ವಾಗಿ ವೆರಿ ಓಡಿ ನುಗಣ್ಣವಿ ನಮ್ಮ ನುಕುರ ವುಣೀಸ್ ನುಕುರ ವುಣೀಸ್ ಉಮಾಯ ಕೀಗ ಮೀ ಕಿಹಾ ಬೋಡು ನಿಯಮತೆ ಕಿಹಾ ಬೋಡು ತೌಫೀಗೆ ಕಲಾಂಗೆ ದೆವ್ವಿ ವಿಷ್ಣಾಲ ಏ ಅಳುಕಮ ಎಬ್ಬೆಸ್ ಅದಿ ಅಳುಕಮ ಮಗುದಕ್ಕ ದೆವ್ವು ಮೆಬ್ಬೆಸ್ ಅಲ್ಲಾಹ್ ಜಲ್ಲ ವಾಲ ತೌಫೀಗು ದೆವ್ವಿ ಅಳಕಮ್ಮೆನು ನುಲಿಬೇನೆ ನುಲಿಬೇನೆ ತಿಬಾಯ ಎ ಕಲಾಂಗೆ ಎಗೊತುಗ ಇಖ್ತಿಯಾರ್ ಕುರೆವ್ವಿ ವಿಷ್ಣಾಲ ತಸಬುರ್ ಕೊಲ್ಲ ಮಿ ಅಳ್ಕೊಂಡ್ ಕುರ್ಮಂಗ್ ಎಕಲಾಂಗ ಜಲ್ಲ ವಾಲ ತಿಬಾಯ ಮಗುದಕ್ಕವ ತೌಫೀಕು ದೆವ್ವ ಇಲಾಹ ಅರ್ಷುಗ ಇಸ್ತವ ಒಡಿಗಣ್ಣವ ಹಾಲುಗ ತಿಬಾ ಇಖ್ತಿಯಾರ್ ಕೊದ್ದೆವ್ವಿಯೇ ವಹಾರ್ಮ ಕಥೀರು ಮಿನನ್ನಾಸ್ ಅದಿ ಮೀಸ್ತವಂಗೆ ತೆರೇಗವ ಎತ್ತ ಬಯಕು ಏಕಮಂಗ್ ಎಕಲಾಂಗ್ ಮಹರೂಮ್ ಎಸ್ಕುರೆವ್ವಿಯೇ ಅಲ್ಹಮ್ದುಲಿಲ್ಲಾಹಿ ಮೇಳಾಯಕಿ ಎಕಲಾಂಗ್ ಮಹರೂಮ್ ಕುರೆವ್ವಿ ಫರಾಯ್ ತಹುಗ ತೆರೆ ನುಲೆವ್ವಿಕ ಏಗ ಬದಲುಗ ತಿಮಣ್ಣ ಅಲ್ಲಾಹ್ ಜಲ್ಲ ವಾಲ ಇಖ್ತಿಯಾರ್ ಕುರೆವ್ವಿ ಎ ಕಿಯಮನ್ ತೆರಿ ಕಮುಗಾವ ಕಿಯಮನ್ ಗಣ್ಣ ಬೋಲ ಬಾಹುಲು ವೆರಿಂಗೆ ಗೊತುಗೆ ಅಲ್ಲಾಹ್ ಜಲ್ಲ ವಾಲ ಎಫದೆನ್ ಇರಾದ್ ಫುಲ್ ನುಕುರೆವ್ವಿ ನಮ ನುವೀಸ್ ಎ ಕಲಾಂಗ್ ಜಲ್ಲ ವಾಲ ಎಫದೆನ್ ಇಖ್ತಿಯಾರ್ ನುಕುರೆವ್ವಿ ನಮ ನುಲಿಬುಣೀಸ್ ಎ ಕಲಾಂಗ್ ಎಗೊತುನ್ ತೌಫೀಕು ನುದೆವ್ವೇವಿ ನಮ ಎ ಅಳುಕಮೆನ್ ಅಹರ್ಮನ ನುಕುರವುಣೀಸ್ ಬುಮಾ ಎಕೀಗ ಮಿ ಕೊಂಫದ ನಿಯಮತೆ ಮಿ ಕೊಂಫದ ನಿಯಮತೆ ಮಿ ಎ ಕಲಾಂಗ್ ಜಲ್ಲ ವಾಲ ದೆವ್ವಿ ಕೊಂಫದ ತ ಕೊಂಫದ ಇಖಲಾಂಗ್ ಜಲ್ಲ ವಾಲ ದೆವ್ವಿ ಕೊಂಫದ ಮಾಯ್ ಮತಿವೆರಿ ಮಕಾಮೆ ಮಿ ಇಖಲಾಂಗ್ ಜಲ್ಲ ವಾಲ ಕೊಂಫದೆ ಕುಂ ಅಹರ್ಮನ್ನ ದೆವ್ವಿ ಧರ್ಮ ಮಂತ ಒಡಿಗತುಮೆ ಏನಸ್ ಬುದ್ಧಿ ವೆರಿಯಾಯ ತೂಣಿ ಫಿಲ್ಕಮ್ ಗಾಹುಲು ವೆರಿಯಾಯ ನಫ್ಸ ಮಿಕಂತತ್ತ ವಿಷ್ಣಾ ಫಿಕುರ್ಕೊ ಏನ ಎ ನಿಯಮತ್ತ ಹೋಗ ಮತಿ ಹದುಮ ಕುರೆ ಎ ನಿಯಮತ್ತ ಹೋಗ ಮತಿ ಹದುಮ ಕುರೆ ಗಾಫಿಲು ಕಮ ಗಾಹುಲು ವೆರಿಯಾಯ ಮಿಕನ್ ತತ್ತಂಗ್ ಏನಿಯ ಬದ್ದಲುವೆ ಏನಿಯ ಫಾಯಿತುವೆ ದಣಿ ರಿಯಾ ದುವಾಲು ವೆಸ್ ಮಿಹನ್ ದಾಹೆ ಮೀ ಹುನ್ ದುಣಿಯಂ ಆಸ ಮರುವೆಗೆನ್ ದಾಹೆ ಇರುವರ ಒಸ್ಸಿಗೆನ್ ದಾಹೆ ಇಬ್ಬಸ್ ಹಿಕ್ಮತನ್ ನೆ ಕಮೆಗೆ ಗೊತುಗೆ ಇಬ್ಬಸ್ ಹಿಕ್ಮತನ್ ನೆ ಗೊತುಗೆ ಇಖ್ವಾನಿ ಸುನ್ನತು ಗಹುಲು ವೆರಿನ್ನೆ ಮಿ ಮೀಜಾನು ಅಳಕು ವಿಸ್ನಾಲಾಫಿ ನಮ ಇಂಗೇನೆ ಅಲ್ಲಾಹು ಏನಾಯ ದೆವ್ವಾ ಫಾವ ಹಿಬಕೊ ದೆವ್ವಾ ಫಾವ ನಿಯಮತ್ತ ಹೋಗಿ ಆಗು ಮಿ ಹರ್ಮೆ ಗನಗೆಂ ಉಳೆ ಎಚ್ಚೆನ್ನು ಅಹರ್ಮಂಗೆ ಮ್ಯಾಂಬೆ ಫ್ಯಾನ್ ಕಿ ಮ್ಯಾಂ ವಾರ್ತವಿ ಎಚ್ಚೆನ್ನು ಮೀ ಏನ ಕುರಿ ಬುರ ಮಸಕ್ಕತಕು ಏನ ಲಿಬುಣ ಎಚ್ಚೆನ್ನು ಏನಾಯ ಮುಸಾರ್ ಲಿಬೆ ಹೆಂಗ್ ಏನ ಹೋದಾಗೆ ಎಚ್ಚೆನ್ನು ಏ ಕಮ್ಗ ವಾಣ ಮಿ ಎಮ್ಮೆ ಹೋದೀಸ್ ಮಿ ಮೀಜಾನು ಅಳಕು ವಿಸ್ನಾ ಲಾಫಿ ನಮ ಇಗೇನೆ ಅಲ್ಲಾಹು ಏನಾಯ ದೆವ್ವಾ ಫಾ ಹಿಬ ಕೊಫಾವ ನಿಯುಮೆತ್ತ ಹೋಗಿ ಆಗು ಎತ್ತ ಮಿಲಿಯನ್ ಕೀಕೆ ಮಿ ಬುಣಣಿ ಎತ್ತ ಮಿಲಿಯನ್ ಅಳುತಕುಂ ವಣಿ ಅಲ್ಲಾಹು ನೂಂ ಫರಾಯತ್ತಕಂ ಅಳುವೆತಿ ಉಮುಗೆ ಎತ್ತಂ ಮಿಲಿಯನ್ ಮೀಸ್ತಕುಂ ವಣಿ ಅಲ್ಲಾಹ್ ಸುಬಾನ ವತಾಲ ನೂಂ ಫರಾ ಎತ್ತಕಂ ಅಳುಕಂ ಕುರ್ಮುಗೆ ಬಲಾಗ ಜಹಿಫ ಫಿತ್ನಾಗ ಜಹಿಫ ಕೋಂಚಕೆ ಬಹ ಅಳುಕಂ ಕೋರನಿ ಅಹ್ಜಾರ ಹಿಲತಕ ಅಶ್ಜಾರ ಗಸ್ತಕ ಅಶ್ಶಮ್ಸು ವಲ್ ಕಮರ್ ಇರಾಯಿ ಹಂದ ವಲ್ ಕವಾಕಿಬ್ ತರಿತಕ ವಲ್ ಹೈವಾನಾತ್ ಹೈವಾನಾತ್ ಅಳುಕಂ ಕುರನಿ ಕಿತಂ ಮೀಹು ಬಯಂ ಆಯಿಲಾ ತಹುಗ ಇಬ್ಬಡ ಇಬ್ಬ ಫಾಫರ ಆಯ್ತ ಇಸ್ಲಾಂ ದೀನ್ ನೂನ್ ದೀನ್ ತಕ ಅಳ್ಕೊಂ ಕೊರಂಗೆ ಬಯಂಗ್ ಆಯ್ಲಾ ತಹುಗ ದುರ್ತಾ ತಿಮಾಗ ಹುಲಿ ವೆರಿ ಮುಶ್ರಿಕುಂಗೆ ದೀನ್ ತಕ ಅಹರ್ ಮೆನ್ ದಣ್ಣ ಇಂಗೆ ಕಿತಬ್ ಫರಾಯ್ ಇಬ್ಬ ಅಳ್ಕೊಂ ಕುರೆ ಹಿಲೆಯ ಗಲ ಕಿತಬ್ ಫರಾಯ್ ಇಬ್ಬ ಅಳ್ಕೊಂ ಕುರೆ ಇರಶಾಯ್ ಹಂದ ಕಿತಬ್ ಫರಾಯ್ ಇಬ್ಬ ಅಳ್ಕೊಂ ಕುರೆ ಉಡುಗಾವ ತರಿತಕ ಕಿತಬ್ ಫರಾಯ್ ಇಬ್ಬ ಅಳ್ಕೊಂ ಕುರೆ ಮಿ ಹಾವಾಣಾತ್ತಕ ಅಲ್ಲಾಹ್ ಜಲ್ಲ ವಾಲ ಮಿ ಮಿಲಿಯನ್ ಮೀಸ್ತಹುಂಗೆ ತೆರೆಯಿಂಗ್ ತಿಬಾವಣಿ ಇಖ್ತಿಯಾರ್ ಕುರವ್ವಾಫೆ ಮಿ ಕಿಹಾ ಬೊಡುವೆಗೆಂಬಿ ನಿಯಮತೆ ಅಲ್ಲಾಹ್ ಜಲ್ಲ ವಾಲ ದೆವ್ವಿ ನಿಯಮತ ಶುಕುರ್ ಕುರುಂಗತಿ ಕಿಹಿನೆ ಫುರ್ತಮ ಫಿಲಾವಳ ತಹುಗ ವಾಣ ಬಯಾಂ ಕೊಫೈ ಸಬ್ರಾಯ ಬೇಹೇಗೊತ್ತ ಮುಗದ್ದಿಮಾಗಿ ದಿಕುರ್ ಕುರಿ ತಿರೀಸ್ ಫಸ್ ಮಸಾಯಿಲ್ ತೆರೆಗ ವಾಣ ಬಯಾಂ ಕೊಫೈ ಬುಮಾಯ ಕೀಗ ಮಿ ಕಂತತ್ತಂ ಆಹಾರ ಮೆಣ್ಣ ರೇಗಡ ದುವಾಲು ಮಿಹೆಂಗ್ ಹಿಕ್ಮತೆನ್ನತಿ ಬದಲುವ ಹೆಂಗ್ ಗಬುಲು ಕುರಂ ವಿಹಯ್ಯೆ ದುನಿಯ ಮಿಹುಂ ಆಸ ಮರುವೆಗೆಂದಣಿ ಎಬ್ಬಿಸ್ ಹಿಕ್ಮತೆ ನೆಗ್ಗೊತ್ತುಗ ಆಹಾರ ಮೆಂಗ್ ಗಬುಲು ಕುರಂ ವಿಹಯ್ಯೆ ಗೊತ್ತುಗ ದೆಮಿತಿಬೆಂ ವಿಹಯ್ಯೆ ಹೇವನ್ ವಾಣ್ಣು ಮಿಹೆನ್ ತಿಬೆ ಹೇವನ್ ವಾಣ್ಣು ಮಿಹೆಂ ಗಾಫಿಲು ಆಹಾರ ಮೆಂ ತಿಬೆ ಕಶೆ ಎತ್ತಂ ಮಿಲಿಯನ್ ಮೀಸ್ತಹುಂಗೆ ತೆರೆಯಿಂ ಎಬಾ ಮಿಹುಂ ಹಿಲೆಯ ಶಾಯ್ ಗಲ ಶಾಯ್ ಬುದತ್ತ ಕಶಾಯ್ ಮರುವ ಫಾವ ಮೈ ತುಣ್ಣ ಶಾಯ್ ಹಾಯವಾಣ್ ತ ಕಶಾಯ್ ಇರಾ ಹಂದ ಶಾಯ್ ತರಿತಕಂ ಅಳುಕಂ ಕುರ ಮುಂದಾ ಇರು ಏ ಇಲಾಹ ಅಜ್ಜ ವಜಲ್ಲ ಮಿಯಳಾವಣಿ ಇಖ್ತಿಯಾರ್ ಕುರವ್ವಾಫೆ ಇಖ್ತಿಯಾರ್ ಕುರವಿ ಎ ಕಲಾಂಗ್ಯಂ ಅದಿ ಎ ಕಲಾಂಗೆ ಎಕ್ಕವಂತ ಕುರ ಹಾಲುಗ ಅಳುಕಂ ಕುರ್ಮಂ ಇಜಾಬದಿನ್ ಫರಾತಗೆ ಗೊತುಗೆ ತಾಬುದುಹು ವಹ್ದ ಲಾ ಶರೀಕ ಲಹ್ ತಿಬಾ ಎಹಿದು ಅಳುಕಂ ಕುರನಿ ಎ ಕಲಾಂಗ್ಯಂ ಎ ಕಲಾಂಗೆ ಎಕ್ಕವಂತ ಕುರ ಹಾಲುಗೆ ವಹ್ದ ಲಾ ಶರೀಕ ಲಹ್ ಎ ಕಲಾಂಗ್ಯಂ ಎಬ್ಬಸ್ ಫರಾತೆ ಬಾವಿರನು ಕುರ ಗೊತುಗೆ ಮೀ ಕೊಂಫದ ನಿಯಮತೆ ಮೀ ಕೊಂಫದ ನಿಯಮತೆ ಫಹೆ ಹಗ್ಗು ಗದರು ಅದಾ ಕುರವೆ ಹೆಜ್ಜೆ ಮಿ ನಿಯಮತ ಹಗ್ಗು ಗದರು ಅದಾ ಕುರವೆ ಹೆ ಮಿ ನಿಯಮತ ಏಮ ಅಳುಕಮ ವಾಗಿರ ಸೋಬತಹುಗೆ ತೆರೆಯ ಎ ಸಬಬು ಎಯ್ ಅಲ್ಲಾಹು ಜಲ್ಲ ವಾಲ ಅಳಾಯ ದೆವ್ವ ಫಾವಾ ನಿಯಮತಹುಗೆ ಮತಿಂ ಹದುಮಕುರು ಹದುಮಕುರು ಮುಂಗೆ ಬಯಂಗಿ ಮಿ ಅಲ್ಲಾಹ ದೇವಿ ನಿಯಮತೆಕ್ಕ ಮಿ ನಿಯಮತ ಹಗ್ಗು ಶುಕುರ್ ಅದಾ ಕುರ್ಮಕಿ ಅಹರ್ ಮೆನ್ನ ಹವಾಲು ಕುರೈ ಫಾವಾ ಮಸೂಲಿಯತೆ ಏನ್ ಹಗ್ಗು ದಿನಮಟ್ಟಕ ಮಸೈ ಕುರು ಎಹಿದು ಅಳುಕಂ ಕುರ್ಮ ವಾಗಿವೆರಿವೆ ಅಳ್ಕೊಂ ಕುರ್ಮ ಬಾರ್ ವೇಳೆ ವಿಸ್ನಾಲ ಕಿತಂ ಹೇವ್ ಸಾಲಿಹ ಅಮಲು ಕಿತಂ ಹೇವ್ ಸಾಲಿಹ ತಿಬಾ ಹೇವದೆ ಫರಾಯತ್ತಂ ಅಲ್ಲಾಹ್ ಜಲ್ಲವಾಲ ತಿಬಾ ಎಹುಗೆ ಲೆವ್ವಿ ಕಿತ ಸಾಲಿಹು ಫರಾಯತ್ತಂ ತಿಬಾಯಂ ಎ ಸಾಲಿಹು ಫರಾಯತ್ತ ತಿಬಾಯಂ ಹೇವದೆ ಫರಾಯತ್ತಕ್ಕೆ ಗೊತುಗ ಅಲ್ಲಾಹ್ ಜಲ್ಲವಾಲ ತಿಬಾ ಟಕಾವಣಿ ಲವ್ವಾಫ ತಿಬಾಯಂ ಇಖ್ತಿಯಾರ್ ಕೊದ್ದೆವ್ವಿ ಮೀ ಕೊಂಫದ ಫದ್ಲೆ ರಾಬೋ ಮಿಹುನ್ನ ನೂ ಎಕ್ವೇರಿಂಗ್ ಗೊತುಗಾವಿ ಮಸ್ವತಕತಿ ಬೇಣುಕುರಾ ಮಿಹುನ ನೂ ಎಕ್ವೇರಿಯಂ ಗೊತ್ತುಗಾವಿ ತಿಬಾಯಂ ಖಿಯಾನೆ ತೆರಿವ ಫರಾಯತ್ತಕ್ಕೆ ನೂ ತಿಬಾ ಎಕುಗಾವಿ ತಿಬಾಯಂ ಏಕಿಕಾಲ ಗೋಣಾ ತದ್ದಿ ಫಾಹಿಷ್ ಕಂತತ್ತಕ ಮುಂಕರಾ ಎತ್ತಕ ನುಬಾ ಕಂತತ್ತಕ ಮೌಕೋಶಾದೆ ಫರಾಯತ್ತಕ್ಕೆ ನೂ ಎಕುಗಾವಿ ಏಗೆ ಬದಲುಗ ಅಲ್ಲಾಹು ಜಲ್ಲವಾಲ ಇಖ್ತಿಯಾರ್ ಕುರವ್ವಿ ಸಾಲಿಹು ಫರಾಯತ್ತಕ್ಕೆ ವಾಗಿವರಿವ ಫರಾಯತ್ತಕ್ಕೆ ಹೇವಕಮ ಮಗುದಕ್ಕಾದೆ ಫರಾಯತ್ತಕ್ಕೆ ಅಲ್ಲಾಹ ಜಲ್ಲವಾಲ ತಿಬಾಯಂ ಇಖ್ತಿಯಾರ್ ಕೊದ್ದೆವ್ವಿ ಮೀ ಎಕಲಾಂಗ ದೆವ್ವಿ ಕೊಂಫದ ಫದ್ಲೆ ಕೊಂಫದ ಫದ್ಲೆಂ ಹೆಯ್ಯೆ ಕಿತಂ ಮೀಹುಂ ಮಸ್ತುವಾ ತಕತಿಗೆ ವಬಾಗ ಜಹಿಗೆ ದಿಯೈ ರಹಮತ್ ತೆರಿಗೆ ಸಬಬು ಕಿತಂ ಮೀಹುಂ ಹೆಯ್ಯೆ ಫಾಹಿಷ್ ಅಮರಿತಕ ಮಗುದಕ್ಕಾಗೆ ಗೊಸ್ ಎಮರಿತ ಹೋಗ ಅವಾಗ ಜಹಿಗೆ ದಿಯೈ ರಹಮತ್ ತೆರಿಗೆ ಸಬಬು ಹೇಗೆ ಬದಲುಗ ತಿಬಾಯಂ ಮಗುದಕ್ಕಾದೆ ತಿಬಾಯಂ ಹೇವ ಅಮರಿತಕ ಮಗು ಹೋದಾದೆ ತಿಬಾಯ ಕಂಕಮುಗ ವಾಗಿವೆರಿವ ತಿಬಾಯಂ ಹೇವ ಕಂತತ್ತಕಂ ಅಮುರ್ಕೋ ನುಬಾ ಕಂತತ್ತ ನಹಿ ಕೊದ್ದಿ ತಿಬಾಯಂ ಮೌಕೊಶಾದಿ ತಿಬಾಯಂ ಬಲಿಹಾಲತುಗ ವಣಿಕೋ ಸಿಹಿ ಹಾಲತ ಗೆನಸ್ ತಿಬಾಯಂ ಹಿವ್ವರ್ದಿ ಕೆತ್ತರಿಕಮ ಬಾರ್ವಾಳ ಆದಿ ಹಗ್ಗ ವಸಿಯ ಕುರ ಫರಾಯತ್ತಂ ಅಲ್ಲಾಹ್ ಜಲ್ಲವಾಲ ಲೆವ್ವಿ ಏ ತಿಬಾ ಕುರಿ ಕಮೆಂಡ್ ನೋಂಗೈ ಏ ಅಲ್ಲಾಹ್ ಜಲ್ಲವಾಲಾಗ ಧರ್ಮವಂತ ಒಡಿಗೆನ್ನವು ಏ ಎಕಲಾಂಗ ಜಲ್ಲವಾಲಾಗ ಫದ್ಲುವಂತ ವಿರಿಕ ಎತ ಬಯಕಂ ಮಿ ನುಲಿಬಿ ಫಾವಾರಿ ತಿಬಾ ಇಖ್ತಿಯಾರ್ ಕುರೆವ್ವಿಯೇ ಮೀ ಕೊಂಫದ ಬೊಡೆ ನಿಯಮತೆ ಎತ ಮಿಲಿಯನ್ ಮೀಹುಂ ವಣಿ ಮುಂಕರ ತಹುಗಯ ಫಾಹಿಷ್ ಅಮರ್ ತಹುಗಾಯ ಜೆಹಿಫ ಎಬಾ ಮೀಹುಂಗೆ ಅಸ್ಹಾಬುಂಗೆ ಕಿಬಾಯ್ ಎ ಫದ ಫರಾಯತ್ತಕ್ಕೆ ನೂನ್ ದೆವ್ವಿ ಕೀಯೆ ಬುಮುಂ మీకు అంతత్తం అళాయం మారిఫా వెజ్జహిందు విస్నిజ్జహిందు ఏ ఫికురు కొల్లాపి హిందు ఇక మెదిరి కురవి ఫరాయం కీరితువంత అల్లాహు జల్ల వాలాయం హగ్గు శుకురే హగ్గు అదా కుర్మం అళాయం బార్వేళే ఆదే ఎహిందు అళుకమ వాగివిరివ సవబె కమ్ముగా ఏ సబబు వెగెందే అళుకమ అళుకమ వాగివెరివ బారు అళువ ఏకమం హివ్వరుదే సవబు తహుగ తెరేగవా దిహవణ సబబు అది ఎమ్మె పహు సబబు కమ్ముగాస్వే ఎయి అల్లాహ కుత్తంబా ఏకలాంగె రుజువే కియమంగ తుంగువ అళుతకుం దెకే అల్లాహు లోబడి గన్నవా కం దెకి ఏకమం హెకివే ఏ గొతుగా గబూలు కొద్దెమిహు అల్లాహు జల్లవాలాయ కుత్తంబా ఇకలాంగ జల్లవాలాయ రుజువా ఇకలాంగ జల్లవాలాయ కియమంగతుగా కియమంగతుమగవా అళుతకుం దెకే అల్లాహు లోబడి గన్నవా కం గబూరు కురహాలుగా అది గబూరు కురం జెహే అల్లాహు జల్లవాల లోబడి గన్నవా కం ఇకలాంగ కుత్తంబా ఇకలాంగ సుభాను వతాలాంగ్ అళువెతివా అళుం దెకే ఇకలాంగ లోబడి గన్నవా పై ఎగొతుగా గబూలు కొం ఇఫద ఫరాయత్ తక ఎకిగ దెమిహురు ఉమా ఎకీగా అళుకమె కొఫి హుందు దన్నం జెహే ఏ కొమ్మె అళుకమె కురియస్ అళుకమె కొఫి కముగా దన్నం జెహే ఈ అల్లాహు జల్లవాలాగె మహబ్బ ఇకలాంగె లోబడి గతుం హాసిలువా సవబె కముగే హాసిలువా సవబె కముగే ఏమ అహర్మన్నవ్వురే బోడ అళుకముగా కురియరాగోస్ అళుకము కురియ అళుకం తత్తహుగా కురియరాగోస్ అళుకముగా మషూరి ఓళే ఫరాయత్తదే అల్లాది మా బడ లోబడి గన్నవా అని మా బడ లోబడి గన్నాడు ఏ బెంగ అల్లాహ్ లోబడి గన్నవా అమలెక్క ఏది ఇఫా ఫరాయత్ దెకే లోబి అల్లాహ్ జల్లవాల కితం ఆయతుగా బస్వహి కురెవ్వి వల్లాహు యుహిబ్బు సాబిరీన్ ఇకలాంగ జల్లవాల కెత్తెరీన్ దెకే లోబడి గన్నవే వల్లాహు యుహిబ్బుల్ ముహ్సినీన్ అల్లాహ్ సుబ్హానహు వ తాలా ఇహ్సాన్ తెరీన్ దెకే లోబడి గన్నవే వల్లాహు యుహిబ్బుల్ ముత్తఖీన్ ఇకలాంగ తగ్వా వెరీన్ దెకే లోబడి గన్నవే ఏ మహర్మ లోబాంబి మిఫద ఫరాయత్ దెకే మిఫద ఫరాయత్ దెకే లోబాంబి ఫై అల్లాహ్ జల్లవాల లోబడి గన్నవా ఫరాయత్ దెకే లోబువము ఏ వెగెందే రూహాని గొతున్నాయి దునియవి గొతుం వెస్ సోబె కముగా హే అళుకంతకం ఏన షౌగు వెరి కూర వాగి వెరివా సోబె తక గొతుగే సోబిరీన్ దెకే ఇకలాంగ లోబడి గన్నవా బుమాయికి అల్లాహ్ జల్లవాల లోబడి అల్లాహ్ జల్లవాల దెకే లోబువా అళ ఇకలాంగ లోబడి గన్నవా ఫరాయత్ దెకే లోబువాన్ జెహేన్ ఇహ్సాన్ తెరిన్ దెకే ఇకలాంగ లోబడి గన్నవా కం ఎంగే మీ ఇహ్సాన్ తెరియే ఇవని మీరు మీకి ఇహ్సాన్ తెరియే ఏ వీరేన దెకే లోబు వల్లాహ్ యుహిబ్బుల్ ముత్తఖీన్ ఇకలాంగ జల్లవాల ముత్తఖీన్ తక్వా వెరిన్ దెకే లోబడి గన్నవా ఏకము గవాణమ తక్వా వెరిన్ అహర్మం ఎబజి ఏమి ఉంది లోబ్వా ఫై ఎహిదు అల్లాహ్ జల్లవాల లోబడి గన్నవా అమలింగి కురబుని ఇక ముంగ్ ఏనా లిబిగెందని బారే ఆరే వాగివెరికం అళుకంతహుగే ఉమం మిఫదయిన్ అల్లాహ్ లోబడి గన్నవా అళుకముగా అహులివెరిన్ దెకే లోబె దెమితిబెన్ జెహే ఎగొతుం అళుకం మిఫదయిన్ ఎగొతుం అళుకం మిఫదయిన్ ఏనాయన్ అళుకమా మెదుగా హదుమ వెదియుమో భయాం వెదియుమో ఎయి అళుకముగా కెండినేడి మెదుకెడుమెన్ నెతి గాంబ హుర్మన్ ఫహే గాయము హుర్మన్ ఎళే వరబ్బొడు సౌబె వరబ్బొడు బారక వెగెందే ఫహె ఎహిందు ఎయి అల్లాహు తిమన్న దెకె లోబొడి గన్నవాణె సౌబె కముగావెస్ గబురు కురహాలుగా కురియరాదివే ఉమాయ్ కీగెమ్మె అహున్నే ఎహిందు ఎకం వెగెందని అల్లాహ కేమంతరి కముగా దెమిహుర్మ వాగివిరి వేగెంబా బొడు వెగెంబా సౌబె కముగే బొడు వెగెంబా సౌబె కముగే ఆది ఇస్వే భయాంబె మిదియై కెత్తెరి కముగే ఫుర్తమ బా కముగావా అల్లాహు జల్లవాలాయ కుత్తంబం ఇకలాంగియ కేమంతరి కముగా అదా కురం ఇకమ వాగివెరివా దిహ సబబె భయాంబె ఎంగిగే మిదియై ఆది ఏఫహుగా మతునుగా కొతుగే మువల్లి ఫ్రహిమహుల్లాహు విదాళు ఫా వణి కెత్తెరికం బెహిగెంద బాయతహుగ తెరేగవా దివణ బ కెత్తెరికం బెహిగెంబ బాయతహుగ తెరేగవా దివణ బ ఫుర్తమ బా కేవా మి నిముని దివణ బైకి సబ్రున్ అన్ మనిహియు హత్తా లా యఫాల ఫ ఇన్న నఫ్స వ దవాయిహా وتزيين الشيطان وقرناء السوء تأمره بالمعصية وتجرئه عليها، فبحسب قوة الصبر يكون تركه لها. قال بعض السلف: أعمال البر يفعلها البر والفاجر، ولا يقدر على ترك المعاصي إلا الصديق. ديواني نهي كريفا وكانك نكو درهلي هرما كتربومي إهني هم كشورون نفساي إيجي إدون تكاي شيطانا زينة تركورون تكاي نبا إكويرين إينا ين أردو من أمر كوري أدي إفافة كورمان إينا يبارو علي إهن كمون إكن نكو دوكو لبني مي كتري كان هوري من باركوني إهن كمون إفافة تكاي أردون تن نكو دوكو لبني مي كتري كان هوري من باركوني سالفون جترين بے کلک ویدال فا وے ہیو عمل تہکی ہیو لفا میہا ویس ادن لفا میہا ویس کور ویدان عمل تکے نما ویس فا فتن نکو دو کلو مکی صدیق کن نونی کلدان وگم واکا من نونے رحمہ اللہ دیوان باگ ویدال وانی دیوان باگ ویدال فمی وانی النو الثانی دیوان باگی صبر عن منهي حتى لا يفعله نهي كريفا وكان كان نكد درهلي به هرما كتربومي فإن النفس ودواعيها وتزيين الشيطان وقرناء السوء تأمره بالمعصية إهني هم كشور نفساي إيه نفسك إدون تكاي شيطانا جزينة تركرون تكاي نبا إكويرين إينا ين أردو من أمر كوري وتجريه عليها آدي إفاف كرمان إينا يبارو عليه فبحسب قوة الصبر يكون تركه لها إهن كمو إينا ين إكان كان نكو دو كل لبني مكتري كان إينا نفسه غاهوري من بركو. قال بعض السلف باي السلف بدال فابي أعمال البر يفعلها البر والفاجر هو عملتان اي نلفا ميها بس ادي هو لفا ميها بس كوري بدان عمل تهيكي اهن كمكو ولا يقدر على ترك المعاصي الا الصديق نمس فافتا نكو دو كل مكي صديق كنوني ولدان بيغم باكا من نوني مي باقي تفصيلا شرح يبالالا رحمه الله بدالوان نو الثاني دوان بايكي صبر عن منهي حتى لا يفعله نهي كريفا با كان نكو دروهلي به هرما كتري بومي آدي اي صبرك فرتما با ذكر كورا مفهوغا مؤلف رحمه الله مي ذكر كورا بي صبرك ديوانا با اي نهي كريفا با كان تتاكم كتري به هرم ابهي ادو كل مطاك نكور مطاك فافتاك نير مطاك كتري به غايم به هرم పాపతకా నేర్మట్టగా కెత్తెరివే గాయం హురు సబబకి మి నుక్తా ఇన్ అహర్మణ భయాం వేగెందే ఇన్సానకు పాపత దూకొల్లు మట్టక సబ్రవ్వని హాజ జహిపాక ఉరుదుంతకాయ్ పాపత నుకుర్మ నుక దూకొల్లుమ సబ్ర కెత్తెరికమవ్వని హాజ జహిపాక ఎగెందే ఏ ఫహుగా మి నుబా కంతత్తకం గువాలని కొంత కోంచే మీ నుబా కంతత్తక ఫాఫతక అహర్మన్ లవ్వ అహర్మన్ నఫ్స్ అహర్మన్ గువాలని కోంచే రహిమహుల్లా విదాళువి ఫఇన్న నఫ్స వ దవాయిహా హమ కషోరు నఫ్సాయి ఏ నఫ్సుగ ఎదుంత హమ కషోరు ఏ నఫ్సా ఏ నఫ్సుగ ఎదుంత ఏమ బెంగే అహర్మన్ అదావత్తెరి నుబా కంతత్తక అహర్మన్ గోస్ గంబువాల ఏ ఫాఫతం అహర్మంగి బోమచ్చం ఉఫులుమం మిఖం కుర్రుమం అహర్మన్నం అదావెత్తిర ఫరాత్తకి వాక ఫై అదువుల్ అవ్వల్ అహర్మంగి ఎమ్మె ఫుర్తమ అహర్మన్న మచ్చం ఎం అదువ్వకి ఏ ఫుర్తమ అదువ్వు ఏ కోంచే అహర్మంగి నఫ్స్ అది నఫ్సుగా వా ఎదుంత అల్లాహు జల్లవాల మీ నఫ్సు భయాన్ కురవి కీర్తి గురువానుగా తిన్ నఫ్సగ్గి గొతుగే తిన్ నఫ్సుకి గొతుగా దిక్కురు కురవి మీ నఫ్సుత అల్లా వహీ కురవి وما أبرئ نفسي إن النفس لأمارة بالسوء إلا ما رحم ربي. وهي كرباني إن النفس لأمارة بالسوء هم كشور نفسك نبا كانت تتكن أبدو اس أمر كرا إتشكن كشواري. إن النفس لأمارة بالسوء هم كشور نفسك نبا كانت تتكن أبدو اس أمر كرا إتشكن كشواري. مي نفسو كتريغا با إن نفسو نفس الأمارة بالسوء آدمي إنسان هنگ نفسه هنگ تريغا همين إن نفسه إكمي هنگ نفسه هنگ نكي قوت تك إيغ ترين إيغ إن نفسك نفس الأمارة بالسوء أبدس نبا كانت تك قوالا أمر كرا نفسه. رسول الله صلى الله عليه وسلم بني بس مفدا نفس تكون ركعت لك الدو من يدي الله جل وعلا دعاك ربا في رسول صلى الله عليه وسلم ذكر كربي دعاء كربي دعاء غابي ونعوذ بالله من شرور أنفسنا ونعوذ بالله من شرور أنفسنا أهر من نفسه غابا شرور نباكم الله سبحانه وتعالى قدرت أهر من ركا تريك من يدي دنوما إهما نفسه غابي نباكم ونعوذ بالله من شرور أنفسنا أهر من نفسه غابا نباكم أهر من ركات ركودف من يدي إبا إله حضرت الدعاء كرمي نفسه غابي نباكم نفسه غابي نباكم ومن ميجن بيان بإيجن داني نفسه غا شر واكا إيجن ركات ركو من يدي خد رسول الله صلى الله عليه وسلم دعاء كرفا فومن أهر من نكيها حاجة جهي فاواني إسودي آيتون إيجن دي نفسه غا واكا نبا كانت تكن أمر كرا نفسه إس نبا كان أمر كرا نفسه إس بي كيرت قروانو غا بيان بيجن با ذكر بيجن با مي تيم بابا توجي نفسه فرتم نفسك قوتك بيان بمدي نفس الأمارة بالسوء نبا كانت تتك قوالة نفسك واحك دون نفسك نفس اللوامة لوامة نفس الله جل وعلا بس وهي كربي لا أقسم بيوم القيامة قيامة دوس غندبا هو كربا وهي كربا مي ولا أقسم بالنفس اللوامة أدي نفس اللوامة غندبا هو كربا مي نفس اللوامة كي كوبا آد أي نبا كانتتا كرا كمج ماتشاي هيو كانتتا نكرا كمج ماتشان أميل نفس ملام رد كون هنا نفس إيه من نفسه جابوا هيو كم نبا كانت كراتي ونفس ملام رد كوره هيو كانتتا نكون هنا تي نفس ملام رد كوره وما كيغا إيه صاحبا ين إيه فروا كورا كورماي يهمال صوبون كانتتا دوكو فاومج ماتش سمالو كان جنوا ملام رد كروا من نفس ميبس نفس تهو كتريغ همين نفس إهما تباغ هوري كونكهان نفس نبا كانت كرمو هيو كانت تنكرمو إيه نفس فروا كروا كفا ومو إهما لفا ومو سمالو كما جنوا ملام رد كروا نفس ميغا بي هيو نفس هين كمغا ومو تمنا نفسه غوتوغا كيرت غروانوغا بيان بيغن باني أي مطمئن نفس الله وهي كربي يا أيتها النفس المطمئنة أي هنها ما جهي جنبا مطمئنة فرانا نوات مطمئنة نفسي ارجعي إلى ربك راضية مرضية روحي جن هوري روحي جن لبي جنبا حالو تيا نفسو جي بيري إله جي حضرتا امبوري داشي إيه دو إنيو نفسو نكما جن آدي فين تتجي تريغ هوري فين بيران غسالة اي اوهري غنداها فسيه كمغي آدمي نفس المطمئن ناكي اي نفس تهوغ تريغا با ام ما ام متوري ام افضل نفس اي المؤمن الطاعي كي من غتمغا با صالح مؤمنة المجتنب للمعاصي اردن تكاي فافتكون اكهري بفاوا مؤمن على اي نفسكي اي نفسكي ومايكو అహర్మంగే దెలో దెమెదుగా అహర్మెన్ నం ఉఫులా అదువ్వకి అహర్మంగే దెలో దెమెదుగా అహర్మంగే ఉఫుల మి అదువ్వు ఆది అదువ్వకి మినఫ్సు మినఫ్సు నమాదం హేలం ఉళుము మినఫ్సు బుణే నిదాల అది బాకీ వరబ్బారు వగుతే పోయి మినప్సబ బుణే ఏనయ్య నిదాల అది ఆరాం కొల్ల అది ఎబోతే వరగ్గిన వగుతు అది తిబా లహెన్ నువే అది ఆరాం కొల్ల తెదివే విధాన్ మీ నప్సు బుణా గొయ్ సదగా కూరం తిబా నుకుణ్ణ హిందు హేకమె కూర్మం హేకమె సదగా కూర్మ తిబా నుకుణ్ణ హిందు ఏ నప్సు బుణానే తియ ముదాత రఖాతిర కుర్మా రగలువానే తిబా బణి తియం హాజజ్జహిఫే హేద కురాణ కమెన్ నెతే అభిన్న దరింబణి తియం హాజజ్జహిఫే బుమంగ్ ఏ నప్సు బేణమె నువాణ తిబా హే సాలి అమల కుర్మా ఏ నప్సు ఏకము మణా కుర్వాణి ఆది మీ నప్సుల్ అమ్మార బిస్సు నుబా కంతత్తక గెందవా అది హేవ కంతత్తకు దుర్హెలి కురుముగావా నప్సు మిఫద నప్సెక్కముగా వాణ మీ నప్సుగా అమలు కురాను గొతకీయే మీ ఏ నప్సు అమలు కురాను గొతకీయే బుమా ఎకీగా కొమ్మ ఇన్సానగ్గె దెలో దెమెదుగా ఏనగ నప్సుగే ఏనగ ఇతర హసీగ ఏనగ హసగడుగ ఏన గెంగుళె అదువ్వె మీ అదువ్వకీయే మీ ఏన గెంగుళె అదువ్వే ఏనగ నప్సుగ ఏనగ హసగండుగ తెరేగై మీ ఏ అదువ్వు ఏనాది తెరే మామల కురగొతకీయే ఏమ మీ మీ అదువ్వు కిబాన్ సలామెవ్వే మీ అదువ్వు హెవహాలత గెనెస్ ఏనాగ అతుగ ఏకముగ కుళదాన కమా ఆరా బారు సబబుతం అల్లాహ్ జల్లవాల వణీ లవవాఫ మీ హాలతం ఆదవెంగతి కెత్తెరికముగా గాయమ హురగే కెత్తెరికముగా గాయమ హురగే ఏమ మీ ఫురతం అదువ్వు ఏ ఫురహిమహుల్లా విదాళు అని ఫఇన్న నఫ్స వదవాయిహ అది ఏగె ఎదుంతకాయి ఏగె ఎదుంతకాయి వ తజీను శైతాన్ అది శైతానాగె జీనెత్తరి కురుంతకాయి వ కురనా ఇసూయి అది నుబా ఎక్వెరింగ్ తమురుహు బిల్ మాసియ ఏనాయం ఉరుదుమం అమురుకురే వచ్చుజుర్రుహు అలైహ అది ఏనా ఎఫాఫ కుర్మ బార్ వళే ఏమ నఫ్సకి ఎంగదువ్వు ఏగె ఎదుంతకి దెవణదువ్వు శైతానా అది తిమ్మణదువ్వు హతర్వ నదువ్వకి ఏనాగి గాయ ఎక్వెరింగ్ గొతుగావా రహమెత్తెరి శరియతుగ నసుతక బలా ఇరు ఆది శైతానాగ వాహక శైతానాగ మచ్చం అహర్మెన్ను ఒతి దెమోగిఫే శైతానాగ మచ్చం అహర్మెన్ ఒతి దెస్టేండే దెమోగిఫే హృతవ మోగిఫకి ఇచ్తినాబు తుర్కు శైతాన్ శైతానాగె కెహివెరి మగుతహుగ దుర్వెతిబు శైతానాగె కెహివెరి ఏన ఏ గెల్లుందే మగుతకు దుర్వెతిబు శైతానా కిబై నన్ను శైతానాగె మగుతకు దుర్వెలితిబు మీ శరీరతో కండలిఫవా ఎమ్ మౌగిఫ్ అల్లాహు జల్లవాల బస్వహి కురెవి మిఫదే యా అయ్యుహల్లదీన ఆమను ఏ ఈమా వెజ్జె మిస్తకున్నే లా తత్తబియు ఖుత్వాతి శైతాన్ త్యవామిహు శైతానాగె ఫియవళుతక తబాను ఆశే ఏనాగె మగుతక తబాను ఆశే ఏనాయ తబావాహకెన్ను ఏనాగి మగుతక తబాను ఆశే వమై ఎత్తబి హుత్వాతి శైతాన్ అది శైతానాగి ఫియవళుతక తబావా మిహ దన్నాశే ఫఇన్నహు యమురు బిల్ ఫహ్షాయి వల్ ముంకర్ ఫయమ కషోరుం ఎ శైతాన హుతురు కంబుడు ఫాఫయాయి నుబా కంతత్తకం అమురు కురే బుమాయ కీగ శైతానాగి కిబైన్ నువాణకమె బుణె బుమాయ కీగ ఇస్వది ఆయతం భయాం బెమిది శైతానగ ఫియవడు తక తబాను బుమాయ కీగ ఇఖ్వానీ యా ఇఖ్వానీ దండం జెహే శైతానాగ కిబైన్ నువాణ కమెంగి బోయ్ ఏ శైతాన ఆయస నుబుణాన్ ఇష్రబుల్ ఖమురు అవహ రాబోయ్ శైతాన మిఫదే నుబుణాన్ శైతాన నుబుణాన్ సౌబకి ముస్లిమే మోమిన్ ఎక్కముగా వాహిందు ఎకమా దెకొడు హదాన్ ఎకమా దెకొడు హదాన్ బుమాయకిగ శైతాన దౌవత్ దేని కొంకమకం ఏ మగకం ఎన దౌవత్ దేని ఏన దౌవత్ దేని బగురాబో మీహున్నాయి ఎఫద మస్సతకతి బేణుకురా మీహున్నాయి కీగ ఉళుమ ఏ మగం గొస్త అణె మగ గిందాన్ తత్తబి హుత్వాచి శైతాన్ శైతాన ఫియోళతక తబాణు ఆశ శైతాన ఆశ నుబుణాన్ ఎపుస్మికారిగ మీరి బగురలే బోలాశే ఏగ బదులుగా ఎచ్చి బో మీహున్నాయి ఎకంతత్త కురామి హుం ఏన ఎక్వరిం గొతుగ హదంగేన బుణాని హం ఎఫదైన్ శైతాన ఆశ నుబుణాని ఫాహిషతు జినా జినేగ ఫాహిష వా కొల్లాశే ఏగ బదలుగా ఏకం కుర్మషాయి ఏకమ దైహిఫాఫవా బయకాయన గా కొల్లాని నువత గా కుర్వాణి ముబాషిర్కు కుర్మకి ఏన దేచెన్ను దావత్ ఏగ బదలుగా ముబాషిర్కు నువాగొత డైరెక్ట్లీ ಏನ್ ಸಾಫ್ ಸೀದಾ ಕಮಗ ನುದಾಗೋತಂ ಏಹನಿಯ ಮಗುತಕುಂ ಏಹನಿಯ ಗೊಗ್ಗುತ್ತಕುಂ ಇನ್ಸಾನ ಏನ ಹಲಾ ಕುರ್ಮಟ್ಟಕ ಗೆಂದಾನಿ ಏನ ಮುಬಾಶಿರುಕ ನೊಗವಾಣಕಂ ಏಹನ ಏನ ಏ ವಸೀಲತ್ತಂ ಹೋದಾಂಗ ಗೆಂದಾನಿ ಶೈತಾನಾಯಕಿ ವರಬ್ಬಡು ಬುದ್ಧಿ ವೆರಿಯಂಗ ಹುತುಗೆ ಶೈತಾನಾಯಕಿ ಏಗೊತ್ತು ವರಬ್ಬಡು ಹಿಕುಮೆ ತೆರಿಯೆ ಏಗೆ ವಸೀಲೆತ್ತಕಂ ಹೋದಾಗ ತುಮ ಏ ಕಂ ಕುರ್ಮಂ ಏನ ಹೋದಾಗನ್ನಾಣಿ ದುರು ವಸೀಲೆತ್ತ ಏ ಎದ್ದು ಹಂವ್ಯಸ್ ಏ ಮಸ್ದು ಹಂವ್ಯಸ್ ಏ ವಸೀಲತ್ತು ಏನ ಗೆಂದಾಣಿ ಏ ವಸೀಲತ್ತು ಅಣೆ ವಸೀಲತ್ತ ಏನ ಬೇಣುಂಬ ಲಡುದರಿಯ ಗೆಂದಿಯು ಮಟ್ಟಕೆ ಏಂ ಏಂ ಉಮಾ ಏಕೀಗ ಏಂ ಫುರ್ತಮೆಸ್ ಏ ಮಗುತಕುಂ ದೆಕೊಳು ವೆಜ್ಜೆ ಹಿಂದು ಅಲ್ಲಾಹುಗೆ ಅಳ ಮಿಕಂ ಏಗಿ ಎಮ್ಮ ಫುರ್ತಮಸ್ ಏ ಮಗುತಕ ದೆಕೊಳು ವೆಜ್ಜೆ ದೆಕೊಳು ವೆರಿವೆ ದೂಕಫ್ ಹಿಂದು ಅಲ್ಲಾಹ್ ಜಲ್ಲ ವಾಲ ಏನ ನಜಾ ಕುರವ್ವ ಸಲಾಮೆ ಕುರವ್ವ ಏನ ಶೈತಾನಾಗ ಮಗುತಕಂ ಅರಾಫಿ ಹಿಂದು ಸಲಾಮೆ ಬುಮ ಕುರಜ್ಜೆ ಜಿಹಾದು ವರಬ್ಬೊಡು ಏ ಮಗಕಂ ಅರಾಫಿ ಕಮ್ಗವಾಣಮ ಸಲಾಮೆ ಬುಮ ಕುರವೆ ಜಿಹಾದು ವರಬ್ಬೊಡು ಬುಮಾ ಕೀಗ ಏಗಾವೇ ಮುಜಾಹದತುಲ್ ಊಲಾ ಯಸೀರ ಕೀಕೆ ಬುಣಣಿ ಹುರ್ತಮ ಮೌಗಿಫುಗ ಜಿಹಾದು ಕುರು ವರ ಫಸೇಹ ಏಯ್ ಕೋಬ ಫುರ್ತಮ ಮೌಗ ಜಿಹಾದು ಕುರು ಫಸೇಹ ವೆಫೆ ಏಯ್ ಎಮ್ಮ ಫುರ್ತಮಸ್ ದಾವತಾ ದುರ್ವು ದಾವತಾ ದುರ್ವು ಏನಸ್ ಇಕ ನುಕುರವೆ ನುಕುರಾಣಮೆ ನುಕುರವೇ ಬುಣೆ ಇಕ್ಕಲ ಅಹುಲಿವೆರಿಂಗ್ ಹೋದಾಗತಿ ನುಬಾ ರಹಮತ್ ತೆರಿಂತಕೆ ರಾವ ರಹಮತ್ ತೆರಿಂತಕೆ ಹೋದಾಗತಿ ಹೋದಾಗಣಗೆ ಮಗುಂ ಕುಡಕ ವದವಿಚ್ ದೆಂ ಕುರಂಜೆ ಹೇ ಜಿಹಾದು ಬೊಡುವೆಗೆಂಬೆ ಸೋಬ ಕವ್ವಣಿ ಎಂ ಮರುಹಲ ಕಡತುಕೊಫ್ಫ ದೆವಣ ಮರುಹಲಾಯಂ ಏನವಣಿ ಗೊಸ್ಸೈ ಆದೆ ಮೀ ಶರೋಗ ಭಯಾಂಬೆಗೆಂಬ ಶೈತಾನಾಯಂ ಅಹರ್ಮೆ ಗಾಯಮಾಂಜೆ ಹೇ ಫುರ್ತಮ ಮೌಗಿಫ್ ದೆವಣ ಮೌಗಿಫಕಿ ಅಲ್ಲಾಹು ಜಲ್ಲ ವಾಲ ಕೀರ್ತ್ ಗುರುವಾನಗ ವಹಿ ಕುರೆವ್ವಿ ಇನ್ನ ಶೈತಾನ ಅದುವುಲ್ ಲಕುಂ ಫತ್ತಹಿದೂಹು ಅದುವ್ವಾ ಹಮ ಕಶೋರ್ ಶೈತಾನಾಯಕಿ ತ್ಯಬಾಮುಗೆ ಮಚ್ಚಂ ಹುರಿ ಅದುವ್ವಕೆ ಫತ್ತಹಿದೂಹು ಅದುವ್ವಾ ಏನಾಯಕಿ ಅದುವ್ವಗೆ ಗೊತ್ತುಗಾ ದೇಕೇಶೆ ಅದುವ್ವಗೆ ಗೊತ್ತುಗಾ ಬಲಾಶೆ ಅಲ್ಲಾಹು ಜಲ್ಲ ವಾಲ ವಹಿಯನ್ನು ಕೊರವ್ವ ಶೈತಾನಾಯಕಿ ಅದುವ್ವಕೆ ಫಿಲಂದುವಾಶೆ ಶೈತಾನಾಕಿ ಅದುವ್ವಕೆ ಫಿಲಂದುವಾಶೆ ಏಗೆ ಬದಲುಗ ನುವತೆ ಏಗೆ ನೂಂಗೊತ್ತು ಅಲ್ಲ ವಹಿ ಕುರವ್ವಿ ಇನ್ನ ಶೈತಾನ ಅದುವುಲ್ಲಕುಂ ಹಮ ಕಶೋರ್ ಶೈತಾನಾಕಿ ತ್ಯಬಾ ಮಿಹುಂಗೆ ಮಚ್ಚವ್ವ ಅದುವ್ವಕೆ ಪತ್ತಹಿದೂಹು ಅದುವ್ವಾ ಏನ ಅದುವ್ವಗ ಗೊತ್ತುಗ ದೇಕೇಶೆ ಏನಕ್ಕೆ ಅದುವ್ವಕೆ ಫಿಲಂದಾಶೆ ಉಹುರುಬೋ ಮಿನ್ಹು ಏನನ್ ವಹಿ ನುಕುರವ್ವ ವಹಿ ಕುರವ್ವಿ ಫತ್ತಹಿದೂಹು ಅದುವ್ವಾ ಏನಾಯಕಿ ಅದುವ್ವಕ್ಕಮುಗ ದೇಕೇಶೆ ಏನ ಕಾರಿಂ ಫಿಲಂದಿಯುಮವ್ವರ ಉದುಗು ಕಮಕ ಮಿ ಏನ ಕಾರಿಂ ಫಿಲಂದಿಯುಮವ್ವರ ಉದುಗು ಕಮೆ ಮಿ ಅದುವ್ವೆ ಬೀಮ ಏನ ಅದಾವ ತೆರಿವೆ ಏನಾಯ ದೆಕೊಳಂ ಹಂಗುರಾಮ ಕುರುಂಗತಿ ಫಿಲಂದಾಂಜೆ ಹೇ ಮೀಹಾನು ಜೇನ ಹಂಗುರಾಮ ಕುರಾ ಕಜಿನ ದಾಮಿ ಫಿಲಂ ಏಕಮಕು ಮಿ ಅದುವ್ವೆಗೆ ಗೊತ್ತುಗಾವುಮು ಏನಾಗೆ ಏನಾಕಿ ಅದಾವ ತೆರಿಯೆ ತಿಬಾಯಂ ಹಂಗುರಾಮ ಕುರಂ ಅಣ್ಣ ತಿಬಾಗ ಅದಾವ ತೆರಿಯೆ ಏ ಮೋತಿ ಏನಾಯ ದೆಕೊಳಂ ಹಂಗುರಾಮ ಕುರು ಏನಾಯ ದೆಕೊಳಂ ಹತಿಯಾರು ನಗಾಂಗ ಹಂಗುರಾಮ ಕುರುಂ ಒತಿ ಏನಾಯ ಎಬ್ಬಾವೆ ಏನಾಯ ದೂದೆವಿಗೆ ನುವಾಣಕ ಏಮ ಏನಾಯ ದೆಕೊಳಂ ಹಂಗುರಾಮ ಕುರಾ ಕಮ್ಗವಾಣಮ ಏ ಉದುಗು ಕಮೆ ಫಿಲಂದಾಂಜೆ ಹೇ ಕಮ್ಗವಾಣಮ ಫಸೇಹ ಕಮೆ ಎವ್ವರ್ ಫತ್ತಹಿದೂಹು ಅದುವ್ವಾ ಏನಕಿ ಅದುವ್ವೆ ಕಮ್ಗ ದೆಕಿಗೆ ಹುಣ್ಣಾಶೆ ಮಾಣಕ ಅಬದು ಹತಿಯಾರು ಒಳಗೆ ಅಬದು ಸಮಾಲುವೆಗೆ ಅಬದು ರಕ್ಕಾತಿರಿ ಕಮ್ಗ ಫಿಯೋಳಾಗ ಹುಣ್ಣಾಶೆ ಏನಾಯ ದೆಕೊಳಂ ಹಂಗುರಾಮ ಕುರ್ಮುಗೆ ಆದೆ ಮೀ ಫಾಹಿಷ್ ಕಂತತ್ತಕ ಮುಂಕರ ಎತ್ತಕ ನಹಿ ಕುರೈಫ ಕಂತತ್ತಕ ಗೆಂದಿಯು ಮುಗವ ಏಕ ಏ ಶೈತಾನಗ ವಾಹಕ ದೆಂ ಶೇರ್ ಇಸ್ಲಾಂ ರಹಿಮಲ್ಲಾ ವಹಿ ಕುರವ್ವಾಣಿ ನುಬಾ ಎಕ್ವೆರಿನ್ ಏನ ಉರದು ಮಂಗ್ ಅಮರು ಕುರೆ ಬುಮಾ ಎಕೀಗ ದೆಮ್ಮನ್ನಣಿ ಗುರನ ಉಸ್ಸು ನುಬಾ ಎಕ್ವೆರಿಂತ ತವಮುರುಹು ಬಿಲ್ ಮಾಸಿಯ ಏನಾಯ ಫಾಫಯಂಗ್ ಅಮರು ಕುರೆ ವತುಜರ್ರಿಹು ಅಲೈಹ ಅದಿ ಏನ ಮಿ ಫಾಫತ ಕುರ್ಮಂ ಏಚಿ ಬಾರ್ ಒಳೆ ಬಾರ್ ಒಳೆ ಮಿ ಎಕ್ವೇರಿಂತ ಉರ್ದುಂತಕಂ ಅಮರು ಕುರ್ಮಾಯಿ ಅದಿ ಫಾಫ ಕುರ್ಮಂ ಏನ ಬಾರ್ ಒಳಾಕ ಆದೆ ಮಿ ಇಲಿಮನ್ ವಿದಾಳ ಗೊತ್ತುಗ ಅಸ್ಬಾಬುಲ್ ಮಾಸಿ ಫಾಫತಕಂ ಅರಾಗತುಮಾಯಿ ಫಾಫತ ಕುರ್ಮುಗ ಎಂ ಎ ಸಬಬು ಎಯ್ ಗುರನ ಉಸ್ಸು ನುಬಾ ರಹಮತ್ತೆರಿಂ ನುಬಾ ಎಕ್ವೇರಿಂ ನುಬಾ ಅಸ್ಹಾಬುಂ ಗೆಂಗುಳುಂ ಈಗತು ಭಯಾಂಬೆಗೆಮ್ಮಿವಾಣಿ ಮಿತನು ರಹಿಮೊದ್ಲ ದಿಕ್ಕುರು ಕೊಫಾವ ಗುರನ ಆದೇ ಗರೀನ್ ಗರೀನ ಕಿ ಕಾಕು ಆದೇ ಎಮ್ಮೆ ಎಮ್ಮಿ ಹಕ ಎಮ್ಮೆ ಗಾಯ್ ಫರಾಯ್ತ ಗುರನಾ ಉಸ್ಸು ಏನಾಯ ಎಮ್ಮೆ ಕಾರಿ ಎಕುವೆರಿಂಗ್ ಗೊತುಗಾ ಉಳೆ ಫರಾಯ್ತಕೆ ಬಲಮ ತಂಕೊಳ ಫುಣದ್ದೊಗೊಸ್ ವಿಸ್ನಾಲಮ ಅಹರ್ಮೆನ್ನಂಗ್ ಇಸ್ಲಾಂ ದೀನುಗ ಮಾಯ್ ನಬಿ ಸಲ್ಲಲ್ಲಾಹ ಅಲೈಹಿ ವಸಲ್ಲಂ ಹಯಾ ಪುಳುಗೆ ಖುದ್ ನಬಿಯ ದಕ್ಕ ದೆಬ್ಬಫ ನಮೂನ ಮೀಗೆಂಗ್ ಅಸರು ಕುರಾ ವರು ಮೀಗೆಂಗ್ ಅಸರು ಕುರಾ ವರು ಗುರನಾಯಕಿ ಗರೀನ್ ಗರೀನಕಿ ಎಮಿ ಹೆಮ್ಮೆ ಗ್ಯಾಮ್ಮಿ ಹು ಫಹರಗೆ ವೆದಾನ ಏನಾಗೆ ರಹಮತ್ ತೆರಿಯ ಗೊತುಗ ಫಹರಗೆ ವೆದಾನ ಏನಾಗ ಅಭಿಮಿಹ ಕಮುಗ ಫಹರಗೆ ವೆದಾನೆ ಅಂಹೆಂ ಮಿಹಾಯಂಗ್ ಏನಾಗೆ ಫಿರಿಮಿಹ ಕಮುಗ ವಕದ ಯಕೂನು ಜಾರು ಫಹರಗೆ ವೆದಾನೆ ಏ ಏನಗ ಅವಟ್ಟರಿಯ ಕಮುಗೆ ಮಿದೇಣಿ ತಂಕೊಳ ಫುಣ ಮಿಮೀಸ್ತಹುಂಗೆ ಕಿಬಾಂಗ್ ಏನೆಂಗ್ ಅಸರ್ ಕುರಾಕ ಮಿಮೀಸ್ತಹುಂಗೆ ಕಿಬಾಂಗ್ ಏನೆಂ ಮುಂಕರಾತ್ತಕ ನುಬಾ ಕಂತತ್ತ ಹೋಗ ತೆರೆ ಮಗುಳು ವಾಲಾಕ ಇಹ್ವಾನಿ ಮಿ ಕಿಹಾ ಬಂದು ಕೊರಂ ಜೈಪುರ ದೊರ್ತಕೆಂಗ್ ಹೆಂವೀರ್ ಮಿ ದೊರ್ತ ಕಿಹಿನಂಗ್ ಹುಳುವೇನಿ ಮಜಲಕ ಸಮಾಸಯಕಂ ಕಮೆಂ ನುವಾಣೆ ಬುಣೆ ಹಸ್ಬುನಲ್ಲಾಹ್ ವನಿಮಲ್ ವಕೀಲ್ ರಸೂಲುಲ್ಲಾಹಿ ಸಲ್ಲಲ್ಲಾಹ್ ಅಲೈ ವಸಲ್ಲಂ ಮಿಮೌದೂಗ ರಕ್ಕಾ ತೆರೆ ಕಮುಗ ಫಿಯವಳು ನಂಗವಾಗಿ ಹುಣ್ಣೆ ಮಿಂಬಾರು ನಬಿ ಸಲ್ಲಲ್ಲಾಹ್ ಅಲೈ ವಸಲ್ಲಂ ಕುರೆವ್ವಿ ದುಆ ತಹುಗೆ ತೆರೆಗಾವಿ ಅಲ್ಲಾಹುಮ್ಮ ಇನ್ನಿ ಅಊಝು ಬಿಕ ಮಿನ್ ಜಾರಿ ಸೂ ಅಲ್ಲಾಹುಮ್ಮ ಮೇಳ ಹದ್ದವಾಗೆಂಗುಳುವ ಇಲಾಹೆ ಇನ್ನಿ ಅಊಝು ಬಿಕ ಮಿನ್ ಜಾರಿ ಸೂಯಿ ಹಮ ಕಶೋರುನ್ ತಿಮನ್ ನಬಿಯ ಇಬ ಇಲಾಹು ಜಲ್ಲವಾಲ ಹದರತು ರಕ್ಕಾ ತೆರೆ ಕೊದ್ದೆಬ್ಬು ಎದಿ ದನ್ನವೊಮೆ ನುಬಾ ಅವಟ್ಟರಿಗೆ ಫರಾತು ನುಬಾ ಅವಟ್ಟರಿಯಾಗ ಫರಾತು ರಕ್ಕಾ ತೆರೆ ಕೊದ್ದೆವು ಮಂಗದಿ ದಣ್ಣವೊಮೆ ಸೋಬಕಿ ನುಬಾ ಅವಟ್ಟರಿಯಾಕಿ ಕಾಕು ಏ ಗರೀನೆ ನುಬಾ ಗರೀನೆ ಕಮುಗ ವಾಣಮ ಏಯ್ ತಮುರ್ ಹೂ ಬಿಲ್ ಮಾಸಿಯ ಏ ನಾಯಂ ಉರ್ದು ಮಂಗ ಅಮುರ್ ಕುರೆ ವ ತುಜರ್ರಿ ಹೂ ಅಲೈಹ ಎ ಫಾಫ ಕುರ್ ಮಂಗ ಏನಾಯ ಬಾರ್ವಾಳ ನುಬಾ ಅವಟ್ಟರಿಯ ಗೊತುಗ ವೆಜ್ಜನಿದು ಏ ಮರಸು ಸಮ್ಮಿವಣಿ ಏಕಮ್ಮೆಸ್ ರಕ್ಕಾ ತೆರಿ ಕಮ ದಣ್ಣವಾಫೆ ಅಲ್ಲಾಹುಮ್ಮ ಇನ್ನಿ ಔದು ಬಿಕ ಮಿನ್ ಜಾರಿ ಸೂಯಿ ತಿಮನ್ ನಬಿಯಾಗೆ ವೆರಿ ಇಲಾಹು ರಬ್ಬು ಅಜ್ಜ ವಜಲ್ ಹದುರತು ರಕ್ಕಾ ತರಿ ಕೊದ್ದೋ ಮತ್ ತಿಮನ್ ನಬಿಯ ಎದೆಮೆ ಮಿನ್ ಜಾರಿ ಸೂಯಿ ನುಬಾಯ್ ಜಾರೆ ನುಬಾ ಅವಟ್ಟರಿ ಫರಾತು ಮಿವಣಿ ನಮುಣ ದಕ್ಕವ ನಬಿ ಸಲ್ಲಲ್ಲಾಹ್ ಅಲೈ ವಸಲ್ಲಂ ಮಿವಣಿ ತಿಬಾಯ ಎಮ್ಮೆ ಗಾಯ್ ಕಾರ್ ಮಿಹುಂ ಬೆಸ್ ಎಫದ ಮಿಹುಂ ನುಬಾ ಕಮ ರಕ್ಕಾ ತರಿ ಕಮಂಗ್ ಎದಿ ಅಲ್ಲಾಹ್ ಜಲ್ಲವಾರ್ ಹದುರತುಗ ದುವಾ ದಣ್ಣವಾಫೆ ಹದಿಸ್ ದುವಾಗ ಹದಿಸ್ ಹುಳ್ ಕುರೆವ್ವಿ ಅಲ್ಲಾಹುಮ್ಮ ಇನ್ನಿ ಔದು ಬಿಕ ಮಿನ್ ಝೌಜಿನ್ ತುಶಯ್ಯಿಬುನಿ ಕಬ್ಲ ಅಲ್ ಮಶೀಬಿ ಅಳುಗೆ ವೆರಿಲ ಈ ಅಭಿಮೀಹಾಗೆ ನುಬಾಕಮ ಹುರೆ ಕುರಿಮತಿಲಾಂಜೆ ಹೇ ಹಿತಾಮಯ ದತಿಕಮುಗೆ ಸಬಬು ಮುಸ್ಕುಳಿ ಮುಗ ಕುರಿ ಮುಸ್ಕುಳಿ ಕೊಲ್ಲಾಣೆ ಅಂಬೆಗೆ ಕಿಬೈ ಇಬ ಇಲಾಹು ಮೇಳ ರಕ್ಕಾ ತೆರಿ ಕೊದ್ದೆವ್ವಾಂದೇ ಮೇಳ ರಕ್ಕಾ ತೆರಿ ಕೊದ್ದೆವ್ವಾಂದೇ ಮಾಯ್ ನಬಿ ಸಂ ಕುರಬಿ ದುಆಯೆ ಕುರಬಿ ದುಆಯೆ ಈ ಅಭಿಮೀಹಾಗೆ ನುಬಾಕಮು ಮುಮಲಾಯ್ತ ನುಬಾಕಮು ಅಹ್ಲಾಗು ಫಸಾದ್ ಎಫವಾ ವರು ಮುಸ್ಕುಳಿ ಉಮುಗೆ ಕುರಿಂ ಮುಸ್ಕುಳಿ ಕೊಲ್ಲಾಣೆ ಅಂಬೆಗೆ ಕಿಬಾಯಿಂ ಇಬ ಇಲಾಹುಮ್ ಯಾಳ ರಕ್ಕಾ ತರಿ ಕೊದ್ದೆವ್ವಾಂದೇ ಹೋದು ರಸೂ ಸಸಂ ದುವಾ ಕುರಣಿ ಆದೆ ಮಿ ಅಂಬೆ ಏನಸ್ ಮಿ ಏನಾಗ ಮಚ್ಚವ್ವಿ ನುಬಾ ಗರೀನೈ ನುಬಾ ಗರೀನೆ ನುಬಾ ಸಾಹಿಬೆಮ್ಮಿ ಏಗೆ ರಕ್ಕಾ ತರಿ ಕೊದ್ದೋಮಂಗ್ ಎದಿಯೇ ವಿಸ್ನಾಲ ಮೀಗೆ ಇದುಕೊಳು ಅಂಬೆಗೆ ಮಚ್ಚಂ ಮಿಫದ ನುಲಫಾ ನುಬಾ ಹುಲುಗೆನ್ನೆ ಫಸಾದ್ ವೆಫಾವ ಏನಾಯ ಜಿಸ್ಮಾನಿ ಗೊತ್ತು ಅಣಿಯಾಕುರ ನಫ್ಸಾನಿ ಗೊತ್ತು ಏನ ಹಲಾಕುರ ಏನಾಗ ಮಚ್ಚಂ ಹರುಕಶಿ ದೀನಾಯ ಶರ್ರೋಗ ಮಚ್ಚ ಬಲಾಲ್ ಮೆನ್ನೆ ತಿರು ಫಿರಿಯನೆ ಕಮ್ಗ ವಾಣಮ ಅಂಗೆಂ ಮೀಹ ಮುಸ್ಕುಳಿಯನ್ನು ವಾಣಿ ಕೀಯೆ ಏನಾಗ ನಫ್ಸಾನಿ ಗೊತ್ತು ಬಲಿಕಶಿ ವಾಣಿ ಏನ ದುನಿಯ ಮೊಯ ಕೊಲ್ಲಾಣಿ ದುನಿಯ ಮತಿ ಫೂಹಿ ಕೊಲ್ಲಾಣಿ ಏನಾಗೆ ಹಲಾಕಾಯಿ ಏನ ದುನಿಯ ನುಕುಮೆಗೆಂಗು ಅಮಿಲ್ಯ ನಫ್ಸ ಮರ್ವ ಮಿಹಸಬ ಗೆಂಗೊಸ್ದಾಣೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಿವಣಿ ಮಿಸಾಬಟ್ಟಕ ದುವಾ ಕುರವ್ವಾಫೆ ಉಮ್ಮತ ನಮೂನ ದಕ್ಕವಾಫೆ ಅಲ್ಲಾಹುಮ್ಮ ಇನ್ನಿ ಔದು ಬಿಕ ಮಿನ್ ಝೌಜಿನ್ ತುಶಯ್ಯಿಬ್ನಿ ಕಬ್ಲ ಅಲ್ ಮಶೀಬ್ ಮಿಫದೆಂ ಬಿವಣಿ ದುವಾ ಕುರವ್ವಾಫೆ ಮೀಗೆನ್ ದಕ್ಕಾದೆನಿ ಉಮ್ಮತಂ ಮಿಕಮುಗ ಹುರಿ ಮುಹಿಮ್ಮುಖಂ ರಕ್ಕಾ ತೆರಿವು ಮಂಗಳಂಜೆ ಫಿಯವಳ ತಹುಗೆ ಮುಹಿಮ್ಮುಖಂ ಅಲ್ಲಾಹ್ ಜಲ್ಲ ವಾಲಾಯ ದುವಾ ಕುರ್ಮ ಮಿಕಮುಗ ಆಹಾರ ಮೆಂ ಭರೋಸಾವಾನ್ ಜೆಹೇ ಕಂ ಏಹೆನ್ ನೂ ಕಮುಗ ವಾಣಮ ನೇಗಿತಿಬೆ ನಫ್ಸು ಹಲಾಕುವೆ ಅಳುಕಂತಕುನ್ ದುರ್ವೆ ದುನಿಯ ಮಾಯೂಸ್ವೆ ಏಗೆ ಇತುರಂ ಅಲ್ಲಾಹ್ ಜಲ್ಲ ವಾಲ ಮೆದು ನುಬಾ ಹೀ ಕುರುಂತ ಗೆಂಗುಳೆ ಗಬಾ ಗದರಾ ಮೆದು ನುಬಾ ಬಸ್ತ ಬುಣವಿ ಇನ್ಸಾನ ದಾಣಿ ದುವಹೆ ದುಹ ಕಬ್ಬುರೆ ಎಕ್ಕಲ ಉರುದುಂತ ಕಂ ಅರಾಗಣ್ಣಮು ಏನಾಯಂ ಏನಗೆ ಸಾಹಿಬ ಅಭಿಮಿಹ ನುವತ್ ಏನಗೆ ಫಿರ್ಮಿಹ ವೆಗೆಂದಾಣಿ ena e kettere kam ga hurum ga badalu ga nuba kantatta kan amru kurmai e faafa kurman ena ya bar wala farate gotu ga timaye ne gi hure tauhida medu abu basta bunabi allah jalla wala gada gadara medu basta bunabi e kalaange zaat fula medu na ummiduwe mi balikash kantatta ka dani kitam mi hun heye hame fadain rasulullah sallallahu alaihi wasallam e fada garine ge kibai rakkatari kamai hima kurumange denne duwa ga ve Allahumma inni a'udhu bika min waladin yakunu li rabban e kibegen timan nabiyya rakkatari koddevan de min waladin yakunu li rabban e dari vegende bappage macha bar forwa hukum ko bappage macha goikandala dariyaka maniki dari vegendani sayyida bappa vegendani gulama e por ma dastaraja gunna mihya mifada dariyak vejja kam gawanama Allahumma ihfazna min Allah har man rakkatari kurabban de mifada dariyan ayamun kihine kantav vegendani maniki mizan ekko badali vegendani dari wani maamba fange matige maamba fam wani daringe dasuge ehe kam gawanama bhala thunnani kihine hame ifadein mai nabi sallallahu alaihi wasallam rakkatir karma dua kur vi dua tahuge tere gawe wa min malin yakuna alayya azaban adi azabege gotuga vedan mudalege matin ibe ilahu jalla wala timan nabiya rakkatir ko devan de muda enaya milku kure ehenas muda ehenas vegendani azabakan enaya ena milku fawa mudale eka muda vegendani azaba koba e mudaleki ribul halal e halal gotuga libun manfa e nuta faida en hiye e milku diuma milku di halal kamuga vi hiye ege badalga riba keo mai ege badal rishwat keo mai ege badalga nafs vikalu mai munkarata hingalu madde badaluga de fasa takai haggu taka nigula gatumuga gaadu inara ekiek mosata taka deve mikantatta e na bani ekamuga dahivetive ekama baru jehi rahmat terna rattehinga sababunne kitam mihum mihaluga bani mai nabi sallallahu alaihi wasallam rakkaateri kamang edi allah jalla wala hadratun kore bi duata huga terega mi hurha duata kenge behimene buma ekiga mi nabi sallallahu alaihi wasallam ebege kibain rakkaateri kamang edi allah jalla wala dua kore bi duata buma ekiga akhi duniyega dirolumuga emme muhimmu ekkantan ei ikhtiyar kurun heo rangalu farate ekiga ulen beenum ba farate eyo heo farate ko ikhtiyar kurun tima kitam fagiras tima kimanje nikama chakas tima eki kitam ba halugule mihe kamuga vies tima ya mi duniya matiga mi ketter kamai allah jalla wala kutam bumai timanna duniya matiga heo halatuga tauhiduga sharoga dini shiartu ga matiga demihur mattaka timanna huyar kuran je hekan heolafa baveriye heolafa ekveriye heolafa ambe heolafa firiye komma fada halek gaves mi namuna mi wani dakka difay mi namuna ma nabi sami wani dakka difay balama rasul sallallahu alaihi wasallam amal fulun amali gotun dekkevi namuna ya misal ma nabi sallallahu alaihi wasallam ge dawatu ge em furta madu husr fashage furta madu husr fashage ikhtiyar kurevi ragalu sahibe ade ei sahibuhu abu bakr rasulullah sallallahu alaihi wasallam ge sahiba abu bakr radiyallahu anhu warda aasha mahu nabi sallallahu alaihi wasallam e sahabiya ki ge diruluvi dafa anhu rasul sallallahu alaihi wasallam ge difau ga gam hunnevi tawalla khilafa ba'dahu ma nabi sallallahu alaihi wasallam fa khilafa li bada ge nevi wa dufina bi janibihi radiyallahu anhu warda awahar fulwe diyum ma nabi sallallahu alaihi wasallam ge hashikola ebahi gabur fuluga hashikoluge gaatuga Abu Bakr Siddiq radiyallahu anhu fastan wedu kari ge duniyege hayatuge sahiba gaburuge ve sahiba swargege sahiba radiyallahu anhu arda koba mige namuna ki koba mige fayda ki hayatuge ragalu garinen hodu ragalu baveriyen hodu kuravun ha masakkate mikamuga kurange bajihe mudalaki eyennu hagigi ufala aramakiye jaha mansibaki eyennu hagigi arama ufalakiye ei ragalu baveriye ei salihu ekveriye enage garinu gotuga buma ehen nun kamuga wanama insana dani rahimahullah matunuga vidalu fadain ekweringa sababun baveringa sababun enage firmihaga sababun wa tabmihaga sababun enayan urudun taka nuwate urudun taka barola mihege gotuge timaye negi tima vedane emme nubaa vegen bi haluga hori dunia dukura farata kabbes نعوذ بالله من هذا. الله جل وعلا حضرت الركات ركا من إدم آدي إفهوغا رحمه الله بدال واني مهوريها كمكم فافتك ننكرا تكون سلام بإكير متك وبقوة الصبر يكون تركه لها. فهي إكن كان نقد دو كل بيني مكتري كان هوري من بركوني إهنس بلما كتري كان هناني كون كهال حسابك جي مفار نبا صاحب تكلبوما كتري كان هناني كون تاكو شيطان آغي فيول تكا تبابي بجهندو كتري كان هناني كون تاكو نفس الأمارة بالسوء فافتكا هيو كانت تكو مهرم كورا نفسن هوري جيام بما يكيغا مي كم مي چنگ بادي أنك چنگ ايغا أسر كورا كهالي غوتو جي كتري كامو دوانا با كامو غاوا نهي كوري فاوا كان كان نوكو دروهلي بي هرما كتري بون مي موضوغي باكي وإباغي شرح بإذن الله عز وجل دنگون نكو لاحق شرح كوري بيگن داني. سبحانك اللهم وبحمدك أشهد أن لا إله إلا أنت أستغفرك وأتوب إليك، وصلى الله وسلم على نبينا محمد وعلى آله وصحبه أجمعين.